संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाएं कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಭಾಗಿಯಾಗಿ ತಮ್ಮ ಪ್ರಶ್ನೆಗಳಿಗೆ ಈ ಒಂದು ಮುಂಗಾರು ಹಂಗಾಮು ಬೆಳೆಗಳಾಗಿರ್ಬೋದು, ಜೊತೆಗೆ ಹಿಂಗಾರು ಹಂಗಾಮಿನ ಬಿತ್ತಿದಂತಹ ಬೆಳೆಗಳಿಗೆ ಮುಂದೆ ಬರುವಂತಹ ರೋಗಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲ ಬೆಳೆಗಳಿಗೆ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರು, ಹಾಗೆಯೇ ಮುಖ್ಯಸ್ಥರು ಬಯೋಕಂಟ್ರೋಲ್ ಪ್ರಯೋಗಾಲಯ ರಾಯಚೂರು, ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು, ಕೇಳುಗರು ಹಾಗೂ ರೈತ ಬಾಂಧವರು ತಮ್ಮ ಯಾವುದೇ ಬೆಳೆಯ ಕೀಟಗಳ ನಿರ್ವಹಣೆಯ ಕುರಿತಾದ ಪ್ರಶ್ನೆಗಳನ್ನು ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ 9449981732 ಅಥವಾ ಇನ್ನೊಂದು ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ 0853222335. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕೀಟತಜ್ಞರಾದಂತಹ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರಿಗೆ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮಕ್ಕೆ ಸರ್ ತಮಗೆ ಮೊದಲನೇದಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳು. ಸರ್, ಈಗ ಮುಂಗಾರು ಬಿತ್ತಿದಂತಹ ಬೆಳೆಗಳು ಇದ್ದಾವೆ, ಹಾಗೆಯೇ ಕಟಾವಿನ ಹಂತದಲ್ಲಿದ್ದಂತಹ ಬೆಳೆಗಳು ಕೂಡ ಇದ್ದಾವೆ. ಹಿಂಗಾರು ಹಂಗಾಮಿಗೆ ಬಿತ್ತನೆಯಾದಂತಹ ಬೆಳೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ನಾವು. ಈಗ ಸದ್ಯದಲ್ಲಿ ನಮ್ಮ ಬೆಳೆಗಳ ಸ್ಥಿತಿಗತಿ, ತಾವು ಈ ಒಂದು ಕ್ಷೇತ್ರ ಮಟ್ಟದ ಒಂದು ಭೇಟಿಯನ್ನು ನೋಡಿದಾಗ ಯಾವ ಹಂತದಲ್ಲಿದೆ ಅಂತ ತಾವು ಹೇಳ್ತೀರಿ? ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ರಾಯಚೂರು ಜಿಲ್ಲೆ ಈ ಹತ್ತಿ ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿದೆ. ಅದರಲ್ಲೂ ಕೂಡ ನಮ್ಮ ಒಂದು ನಾಡು ನಾವು ಹತ್ತಿ ನಾಡು ಅಂತಲೇ ಕರೀತಾ ಇರ್ತೀವಿ. ಸರ್, ಒಂದು ಕರೆ ಇದೆ, ಕರೆ ಸ್ವೀಕರಿಸಿ ಮತ್ತೆ ನಾವು ಮಾತನಾಡೋಣ. ಸರಿ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ನಮಸ್ಕಾರ ಹೇಳಿ. ಸರ್, ಮಡಮಾರಿ ಗ್ರಾಮ ಮಾತಾಡ್ತಿದ್ದೀರಾ? ತಮ್ಮ ಹೆಸರು? ನಜೀರ್ ಅಂತ ಹೇಳಿ. ನಜೀರ್ ಸಾಹೇಬ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿದ್ದಾರೆ, ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ಕಾರ. ಏನು ಸರ್, ನಮ್ಮ ಮಡವಾರಿ ಗ್ರಾಮ ಹತ್ತಿ ಬೆಳೆ ಜಾಸ್ತಿ ನಮ್ಮಲ್ಲಿ. ಹೌದ್ರಿ, ಈಗ ಕೊನೆ ಅಂತದ ಸರ್, ಎರಡನೇ ಬೆಳಿಗ್ಗೆ ಹತ್ತಿ ಬಿಡಿಸ್ಯಾರ್ರಿ. ಹೌದ್ರಿ, ಈಗ ಎರಡು ಪೀಕ್ ಬಿಡಿಸಿರಲ್ರಿ ಈಗ ಆಲ್ರೆಡಿ. ಎರಡು ಪೀಕ್ ಬಿಡಿಸಿ ಸರ್, ಆರು ಏಳು ಕೆಜಿ ಬಂದ. ಹಾನ್ ರೀ, ಏನಾದ್ರು ಚೀರು ಮತ್ತು ಇದು ಫಲ ಸ್ವಲ್ಪ ಮಗ್ಗಿ ಉದ್ರಾಗತ್ತೆ ಸರ್, ತಂಪ ಹಾಕೋತಾರೆ ನೋಡ್ರಿ ಸರ್. ಹೌದು, ಈಗ ಸಾಮಾನ್ಯವಾಗಿ ಏನಾಗಿದೆ, ಈ ಮಟ್ಮಾರಿ ಕ್ಷೇತ್ರ ಆಗಿರ್ಬೋದು ಅಥವಾ ಈ ಉಡುಮ್ಗಲ್ ಖಾನಾಪುರ ಆಗಿರ್ಬೋದು ಅಥವಾ ಮರಚಟಾಡಿ ಕಡೆ ಸುತ್ತಮುತ್ತ ನಾವು ಕ್ಷೇತ್ರ ವೀಕ್ಷಣೆ ಮಾಡಿದಾಗ ಭಾಳಷ್ಟು ರೈತರಿಗೆ ಆಲ್ರೆಡಿ ಎರಡು ಪೀಕ್ಗಳನ್ನು ಬಿಡಿಸ್ಕೊಂಡು ಬಿಟ್ಟಿದ್ದಾರೆ. ಈ ಮೂರನೇ ಪೀಕ್ ಹೆಂಗಾಗಿದೆ ಅಂತಂದರೆ, ಎಲ್ಲೆಲ್ಲಿ ಒಂಚೂರು ತೇವಾಂಶ ಜಾಸ್ತಿ ಇದೆಯೋ ಅಂಥ ಒಂದು ಸಂದರ್ಭದಲ್ಲಿ ಏನಿದೆ, ಹೊಸ ಚಿಗುರು ಮತ್ತು ಹೊಸ ಫಲ ಬರ್ತಾನೆ ಇದೆ. ಅದಕ್ಕೋಸ್ಕರ ರೈತರು, ಭಾಳಷ್ಟು ರೈತರು ನಮ್ಮನ್ನು ಕರೆ ಮಾಡ್ತಾ ಇದ್ದಾರೆ. ಸರ್, ಮುಂದೆ ಏನು ಮಾಡಬೇಕು ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗ ನಂದು ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಈಗೇನು ಹೊಸ ಚಿಗುರಾಗಲಿ ಅಥವಾ ಹೊಸ ಏನು ಕಾಯಿ ಮತ್ತು ಹೂವು ಕಾಯಿ ಮಗು ಏನು ಬರ್ತಾ ಇದೆ, ಅಲ್ಲಿ ನಾವು ಒಂದು ಸ್ವಲ್ಪ ಜಾಗರೂಕತೆ ಆಗಿರಬೇಕಾಗಿದೆ. ಯಾಕಂತಂದರೆ, ನಾವು ಈ ಒಂದು ಗುಲಾಬಿ ಕಾಯಿ ಕೊರಕದ ಬಾಧೆ ಏನಾದರೂ ಬಂತಂತಂದರೆ ನಮಗೆ ಅಷ್ಟೊಂದು ಇಳುವರಿ ಬರೋದಿಲ್ಲ. ಸೊ ಅದಕ್ಕೆ ಸರ್, ಕಾಯಿ ಗುಲಾಬಿ ಕಾಯಿ ಕೊರಕ ಬರೀ ಬರ್ತೀರಿ, ಆಮೇಲೆ ಈಗ ನಮ್ಗೆ ಮಧ್ಯ ಅಸಲ್ ಅದು ಸರ್ ಪ್ರಾಬ್ಲಮ್ ಇದ್ರ ಬಗ್ಗೆ. ಮಗ್ಗಿ ಒಣಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಏನಾಗಿರ್ತದ ರೀ ಅಂತಂದ್ರೆ, ಈ ಲಘು ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಮಗ್ಗುಗಳು ಉದುರ್ತಾ ಇರ್ತವೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಉದುರ್ತಾ ಇರ್ತವೆ. ಅದೊಂದು ಸ್ವಲ್ಪ ಲಘು ಪೋಷಕಾಂಶಗಳ ಬಗ್ಗೆ ತಾವು ಗಮನ ಹರಿಸಬೇಕು. ಅದ್ರ ಜೊತೆಗೆ ಈ ಲಘು ಪೋಷಕಾಂಶಗಳ ಜೊತೆಗೆ ರಸ ಹೀರೋ ಕೀಟಗಳಾಗಿರ್ಬೋದು ಅಥವಾ ನಾ ಗುಲಾಬಿ ಕಾಯ್ಕೊರೋದಕ್ಕೆ ಬಾಧೆ ಏನಾದರೂ ಬರುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು ಅಂತಂದರೆ, ಈ ಅಂತರ್ವ್ಯಾಪ್ತಿ ಕೀಟನಾಶಕಗಳ ಜೊತೆಗೆ ಯಾವುದಾದ್ರೂ ಒಂದು ಸಮರ್ಪಕ ಕೀಟನಾಶಕಗಳನ್ನು ಬಳಕೆ ಮಾಡಿದಲ್ಲಿ ಆದರೆ ನಾವು ಎರಡನ್ನ ನಾವು ಹತೋಟಿ ಮಾಡ್ಬೋದು. ಸಮರ್ಪಕ ಕೀಟನಾಶಕ ಈಗ ನಾವು ಹೇಳ್ತಿರಲ್ರಿ, ಈಗ ಈ ಪೈರಿಥ್ರೋಡ್ಸ್ ಅಂತೇಳಿ ಬರ್ತಾವ್ರಿ, ಸೈಪರ್ಮೆಥ್ರಿನ್ ಆಗಿರ್ಬೋದು, ಫೆನ್ಪ್ರೋಪೆಥ್ರಿನ್ ಆಗಿರ್ಬೋದು, ಆ ಥರದ ಕೀಟನಾಶಕಗಳಾಗಿರ್ಬೋದು. ಅದ್ರ ಜೊತೆಗೆ ಇತ್ತೀಚಿನ ದಿನದಾಗ ಈಗ ಎಂ ಎಂ ಆಕ್ಟಿನ್ ಬೆಂಜೋಟ್ ಆಗಿರ್ಬೋದು ಅಥವಾ ನಾವು ಇನ್ನು ಭಾಳಷ್ಟು ಹಲವಾರು ಕೀಟನಾಶಕಗಳಿದ್ದಾವೆ. ಆದರೆ ಈ ನಮ್ಮ ಈ ಇಳುವರಿ ಎಷ್ಟು ಬರ್ತದೆ ಅನ್ನೋದ್ರ ಮೇಲೆ ಅದ್ರ ಅವಲಂಬನೆ ಆಗಿರ್ತದ್ರಿ. ಈಗ ಸಾಮಾನ್ಯವಾಗಿ ಏನಾಗ್ತದೆ, ಎರಡು ಪೀಕ್ ತೆಗೆದಾಗ ಆಲ್ಮೋಸ್ಟ್ ಬಿ ಟಿ ಹತ್ತಿಯಲ್ಲಿ ಏನಾಗ್ತದೆ, ಎರಡು ಅಥವಾ ಮೂರು ಪೀಕ್ ತೆಗೆದೇವು ಅಂದ್ರೆ ಆಲ್ಮೋಸ್ಟ್ ನಮ್ಮ ಬೆಳೆ ಮುಗಿದು ಹೋಗ್ಬಿಡ್ತದ್ರಿ. ಮೊದಲಿನ ಹಂಗೆ ಏನಾಯ್ತು, ನಾನು ಬಿ ಟಿದಾಗ ಏನಾಗ್ತಿತ್ತು ಅಂತಂದ್ರೆ ಮೂರು ಐದು ಏಳು ಎಂಟು ಎಂಟತ್ತು ಸಲ ನಾವು ಏನಾದ್ರು ಅದನ್ನು ಪೀಕ್ ಬಿಡಿಸ್ಕೊತಿದ್ದೀವಿ. ಆದರೆ ಆ ಒಂದು ಪ್ರಮೇಯ ಈಗ ಬರೋದಿಲ್ಲ. ಬರೋದು ಕಡಿಮೆನೇ ರೀ ಈಗ. ಈಗ ನಮ್ದೆಲ್ಲ ನಜೀರ್ ಅವರೇ, ನಂದು ಒಂದೇ ಒಂದು ವಿನಂತಿ ನಿಮ್ಮಲ್ಲಿ, ಈಗ ನೀವು ಜಾಸ್ತಿ ಖರ್ಚು ಮಾಡ್ಕೊಲಿಕ್ ಹೋಗ್ಬೇಡ್ರಿ. ರೇಟ್ ಜಾಸ್ತಿ ಇದೆ ಅಂತೇಳಿ ಖರ್ಚು ಮಾಡ್ಕೊಂಡು ಅದರಷ್ಟು ಲಾಭ ಬರೋದಿಲ್ಲ. ದಯವಿಟ್ಟು ಎಷ್ಟು ಬರ್ತದೆ ಅಷ್ಟರಲ್ಲೇ ಇದು ಮಾಡ್ಕೊಂಡ್ಬಿಡ್ರಿ. ಹೌದೌದು. ಮತ್ತೆ ಕೀಟಗಳು ರೋಗಗಳು ಹೆಚ್ಚಾಗುತ್ತೆ ಕೀಟ ಅದು, ಅದರಲ್ಲೂ ಕೂಡ ಗುಲಾಬಿ ಕಾಯಿ ಕೊರಕದ ಬಾಧೆ ಜಾಸ್ತಿ ಆಗ್ಬಿಡ್ತದೆ. ಅದನ್ನ ಏನ್ ಮಾಡಿದ್ರು ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎರಡು ಎರಡು ಪೀಕ್ ಬಿಡಿಸ್ಕೊಂಡಿದ್ರಿ ನಾವು. ಈಗ ಏಳೆಂಟು ಸ್ಪ್ರೇ ಮಾಡಿರ್ಬೇಕು ನೀವು. ಹೌದೌದು, ಸಾಕು ಸಾಕು ರೀ ಈಗ ಸಾಕು, ಆದಷ್ಟು ನಿಲ್ಲಿಸ್ಬಿಟ್ರೆ. ಅದ್ರಲ್ಲಿಂದ ಕಾಯಿ ಸೈಜ್ನು ಬಹಳಷ್ಟು ಸಣ್ಣದ್ ಬರ್ತಾವ್ರಿ, ಆಮೇಲೆ ಕಾಯಿನೂ ಚೆನ್ನಾಗಿ ಒಡೆಯೋದಿಲ್ಲ. ಸೊ ಈಗ ನಾವು ಏನ್ ಹೇಳ್ತೀವ್ರಿ ಅಂತಂದ್ರೆ, ಈಗ ಒಣ ಬೇಸಾಯದಲ್ಲಿ ನಮ್ಗೆ ಎಕರೆಗೆ 10-12 ಕ್ವಿಂಟಲ್ ಅಷ್ಟು ಇಳುವರಿ ಬಂದ್ರೆ ಸಾಕ್ರಿ. ಧನ್ಯವಾದಗಳು ನಜೀನ್ ಅವರೇ. ಥ್ಯಾಂಕ್ ಯು. ಸತ ಹೇಳ್ತಾ ಇದ್ರಿ ಈ ಮುಂಗಾರು ಹಂಗಾಮಿನ ಬೆಳೆಗಳಲ್ಲಿ. ಸೊ ಮುಂಗಾರು ಹಂಗಾಮಿನ ಬೆಳೆಯಲ್ಲಿ ಈಗ ಆಲ್ರೆಡಿ ಈಗ ನಜೀರ್ ಅವ್ರು ಹೇಳಿದಾಗೆ, ಈಗ ಎಲ್ಲ ರೈತರು ನಮ್ಮ ಒಂದು ಕ್ಷೇತ್ರದಲ್ಲಿ ನೋಡ್ಲಿಕ್ಕಾಗಿ ಎರಡು ಅಥವಾ ಒಂದು ಅಥವಾ ಎರಡು ಪೀಕ್ ಅಂತೂ ಕಂಪಲ್ಸರಿ ಬಿಡಿಸ್ಕೊಂಡು ಬಿಟ್ಟಿದ್ದಾರೆ. ಹತ್ತಿಯನ್ನು ಬಿಡಿಸ್ಕೊಂಡು ಬಿಟ್ಟಿದ್ದಾರೆ. ಆ್ಯಂಡ್ ಪರವಾಗಿಲ್ಲ, ಲಾಸ್ಟ್ ಹೋದ ವರ್ಷದಕ್ಕಿಂತಲೂ ತುಲನೆ ಮಾಡಿದರೆ ಈ ವರ್ಷ ನಮ್ಗೆ ಏನದಂತಂದ್ರೆ ಇಳುವರಿ ಜಾಸ್ತಿನೇ ಇದೆ. ಸಕಾಲಕ್ಕೆ ಬಿತ್ತನೆ ಆಗಿದೆ, ಯಾಕಂತಂದ್ರೆ ಆಲ್ಮೋಸ್ಟ್ ಜೂನ್ ಲಾಸ್ಟ್ ವೀಕ್ ಅಥವಾ ಫಸ್ಟ್ ವೀಕ್ ಆಫ್ ಜುಲೈನಲ್ಲಿ ಎಲ್ಲ ರೈತರು ಏನದ ಅಂತಂದ್ರೆ ಈ ಒಂದು ಹತ್ತಿಯನ್ನು ಹಾಕೊಂಡಿದ್ರು. ಅದಾದ ಬಳಿಕ ಹತ್ತಿ ಆದ ತಕ್ಷಣ ಇನ್ನೊಂದು ನಮ್ಮಲ್ಲಿ ಪ್ರಚಲಿತವಾಗಿರುವಂತಹ ಬೆಳೆ ಯಾವ್ದಂತಂದ್ರೆ ಮೆಣಸಿನಕಾಯಿ ಅಂತ ಹೇಳ್ಬೋದು. ತುಂಬಾನೇ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಮೆಣಸಿನಕಾಯಿ, ಅದರಲ್ಲೂ ಕೂಡ ರೈತರು ಬಹಳಷ್ಟು ಸಿಂಪಡಣೆ ಮಾಡ್ತಾ ಇರ್ತಾರೆ. ಸೊ ಆ ಒಂದು ದಿಸೆಯಲ್ಲಿ ಮೆಣಸಿನಕಾಯಿ ಬರುವಂಥವೇ 4-4 ಕೀಟಗಳು, ಅದನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ರೈತರು ತುಂಬ ಭಾಳಷ್ಟು ಪ್ರಮಾಣದಲ್ಲಿ ಖರ್ಚನ್ನು ಮಾಡ್ತಾ ಇದ್ದಾರೆ. ನಾವು ಎಷ್ಟೋ ರೈತರ ಜೊತೆ ಸಂಪರ್ಕದಲ್ಲಿ ಇದ್ದಂಥ ರೈತರ ಜೊತೆ ಮಾತಾಡ್ತಾ ಇರ್ತೀವಿ. ಸುಮಾರು ಏನಿಲ್ಲ ಅಂತಂದ್ರೆ ವಾರದಲ್ಲಿ 1 ಅಥವಾ 2 ಸಲ ಆದರೂ ಸಿಂಪಡಣೆ ಮಾಡ್ತಾನೆ ಇರ್ತಾರೆ. ಆ ಥರ ಹೆದರಿಕೆ ರೈತರಿಗಿದೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ವಾರದಲ್ಲಿ ನೀವು ಬೆಳೆಗಳನ್ನು ಸಾಮಾನ್ಯವಾಗಿ ನಮ್ಮ ರೈತರು ಅಂತಂದ್ರೆ ನಾವು ದಿವಸ ಹೊಲಕ್ಕೆ ಹೋಗ್ತಾನೆ ಇರ್ತೀವಿ, ಹೊಲದಲ್ಲಿ ಏನು ವೀಕ್ಷಣೆ ಮಾಡ್ತಾ ಇದ್ದು ಎಷ್ಟು ಪ್ರಮಾಣದಲ್ಲಿ ಅದು ಆರ್ಥಿಕ ಪ್ರಮಾಣದಲ್ಲಿ ಏನಾದರೂ ಹಾನಿ ಮಾಡ್ತಾ ಇದೆ ಅಂತಂದರೆ ಬರುವಂಥದ್ದು. ನಾನು ಹೇಳಬೇಕಾಯ್ತಂತಂದ್ರೆ ಸಾಮಾನ್ಯವಾಗಿ ಮೆಣಸಿನಕಾಯಿಲಿ ಬರುವಂಥವು 4-4 ಕೀಟಗಳು. ಒಂದು ಮೇಲ್ಮುಟ್ರ ಅಂತ ಹೇಳ್ತೀವಿ, ಥ್ರಿಪ್ಸ್ ನುಸಿಯಿಂದ ಆಗುತ್ತೆ. ಇನ್ನೊಂದು ಕೆಳಮುಟ್ರ ಅಂತ ಹೇಳ್ತೀವಿ, ಮೈಟ್ ನುಸಿಲಿಂದ ಆಗ್ತದೆ. ಆಮೇಲೆ ಕಾಯಿ ಕೊರಕದ ಬಾಧೆ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂತಂದರೆ, ಆಲ್ಮೋಸ್ಟ್ ಎಲ್ಲ ಕಡೆ ಏನಿದೆ ಅಂತಂದರೆ ಇದು ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿಗಳು ಹಿಡಿಯುವಂಥ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೂವು ಮಗ್ಗು ಮತ್ತು ಕಾಯಿಗಳು ಅಗ್ದಿ ತುಂಬ ಸಖತ್ತಾಗಿ ಬಂದುಬಿಟ್ಟಿದ್ದಾವೆ. ಅಲ್ಲಿ ನಾವು ಒಂದು ಗಮನಹರಿಸಬೇಕಾಗಿರೋದು, ಈ ಒಂದು ಪರಿಸ್ಥಿತಿಯಲ್ಲಿ ಕಾಯಿ ಕೊರಕದ ಬಾಧೆ ಜಾಸ್ತಿ ಬರ್ತದೆ. ಯಾಕಂತಂದರೆ ಕಾಯಿ ಕೊರಕದ ಬಾಧೆ ಯಾಕೆ ಜಾಸ್ತಿ ಆಗ್ತದೆ ಅಂತಂದರೆ, ಈಗ ತೊಗರಿ ಬೆಳೆನೂ ನಮ್ಮದು ತೊಗರಿ ಕಾಯಿ ಕೊರಕ ಅಂತಂದ್ರೆ ಕಾಯಿ ಹಸಿರು ಕೀಡೆಗಳು, ಹಸಿರು ಹುಳ ಅಂತ ಹೇಳಿ ಕರಿತೀವಿ, ಅಥವಾ ಹಸಿರು ಕೀಡೆ ಅಂತ ಹೇಳಿ ಕರಿತೀವಿ. ಈ ಹಸಿರು ಕೀಡೆ ಬಾಧೆ ಏನ್ ಮಾಡ್ತದೆ ಅಂತಂದ್ರೆ ಮೆಣಸಿನಕಾಯಿಲೂ ಬರ್ತದೆ, ಅದ್ರ ಜೊತೆಗೆ ತೊಗರಿ ಬೆಳೆಯಲ್ಲೂ ಬರ್ತಾ ಇರ್ತದೆ. ಹೌದು. ಸೊ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬಂದಾಗ ಏನಾಗ್ತದೆ ಅಂತಂದ್ರೆ, ಇದು ಮೆಣಸಿನಕಾಯಿ ತುಂಬಿರ್ತದಲ್ಲ, ಡೇಟ್ ಅಂತ ಹೇಳ್ತೀವಿ ನಾವು. ಹೌದು. ಆ ಡೇಟಿನ ಹತ್ರನೇ ಹೋಗ್ಬಿಟ್ಟು ಸಣ್ಣ ರಂಧ್ರ ಮಾಡ್ತದ ಅದು ಹುಳ. ಸಣ್ಣ ರಂಧ್ರ ಮಾಡಿ ಅದ್ರಲ್ಲಿ ಏನಾದ್ರೂ, ಇವತ್ತು ಮಳೆ ಬರ್ತಾ ಇದೆ ನಮಗೆ, ಜಿನಿ ಮಳೆ ಬರ್ತದೆ, ಒಂದೇ ಹನಿ ಏನಾದ್ರೂ ಆ ತೂತ್ನಲ್ಲಿ ಹೋಗ್ಬಿಡ್ತಂತಂದ್ರೆ, ಆ ರಂಧ್ರದಲ್ಲಿ ಹೋಯ್ತಂತಂದ್ರೆ ಆ ಕಾಯಿ ಎಲ್ಲ ಬೆಳ್ಳಗಾಗ್ಬಿಡ್ತದೆ. ಕಾಯಿ ಬೆಳ್ಳಗಾಯ್ತಂತಂದ್ರೆ ಅದ್ರ ಮಾರ್ಕೆಟ್ ನಲ್ಲಿ ಅದ್ರದ ವ್ಯಾಲ್ಯೂ ಕಳ್ಕೊಂಡ್ ಬಿಡ್ತದೆ, ಅದಕ್ಕೆ ಯಾವ್ದೇ ಯಾವ್ದು ನಿರ್ದಿಷ್ಟವಾದ ಒಂದು ಬೆಲೆ ಸಿಗೋದಿಲ್ಲ ನಮಗೆ. ಸೊ ಈ ರೀತಿ ಆಗುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಮಟ್ಟಿಗೆ ಏನಿದೆ ಅಂತಂದ್ರೆ, ಈ ಕಾಯಿ ಕೊರಕದ ಬಾಧೆ ಏನಾದ್ರೂ ಕಂಡು ಬಂತಂತಂದ್ರೆ ಅದಕ್ಕೆ ಬೇಕಾಗಿರೋ, ಅದಕ್ಕೆ ಶಿಫಾರಸು ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದಂತ ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕು. ಸರಳವಾಗಿ ಹೇಳಬೇಕಾಯ್ತಂತಂದ್ರೆ, ಈಗ ಎಮ್ ಎಮ್ ಆಕ್ಟಿನ್ ಬೆಂಜೋಟ್ ಅಂತ ಹೇಳಿದೆ, ಅಥವಾ ಕ್ಲೋರ್ ಎಂಟ್ರಿನ್ ಪ್ರೋಲ್ ಅಂತ ಹೇಳಿ ಕೆಲವೊಂದು ಕೀಟನಾಶಕಗಳಿದ್ದು. ಆದಷ್ಟು ನಾವು ರೈತರಿಗೆ ಏನು ಮಾಡ್ತಿದ್ವಿ ಅಂತಂದರೆ, ರೈತರು ಯಾವುದೇ ಒಂದು ತಮ್ಮ ಒಂದು ಸಮಸ್ಯೆಗಳಿತ್ತು ಅಂತಂದರೆ ನಾವು ಈ ವಾಟ್ಸಪ್ ಅನ್ನೋ ವಾಟ್ಸಪ್ ಮುಖಾಂತರ ಆದಷ್ಟು ರೈತರಿಗೆ ಏನದಂತಂದರೆ ಅವ್ರಿಗೆ ಕೆಲವೊಂದು ಸಲ ನಾವು ಹೇಳ್ತೀವಿ, ಈಗ ಸೈಂಟಿಫಿಕ್ ನೇಮ್ ಹೇಳಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಸುಲಲಿತವಾಗಿ ಕನ್ನಡದಲ್ಲಿ ಕೂಡ ಬರೆದು ನಾವು ಏನದಂತಂದರೆ ರೈತರಿಗೆ ಮೆಸೇಜ್ಗಳನ್ನು ತಲುಪಿಸ್ತಾ ಇದ್ದೀವಿ. ಅಂದರೆ ಮುಖ್ಯವಾಗಿ ಮೆಣಸಿನಕಾಯಿಯಲ್ಲಿ ಕಾಯಿಕೊರಕದ ಒಂದು ಬಾಧೆ ಹೆಚ್ಚು, ಕಾಯಿಕೊರಕದ ಬಾಧೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ನವಂಬರ್ ತಿಂಗಳು ಬಂತಂತಂದರೆ ನಮಗೆ ಕಾಯಿಕೊರಕದ ಬಾಧೆ ಜಾಸ್ತಿ ಆಗ್ತಾ ಇರ್ತದೆ. ಯಾಕಂದರೆ ಕಾಯಿ ಹಿಡಿಯುವಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇರ್ತದೆ ಅದರ ಸಂದರ್ಭದಲ್ಲಿ, ಆಮೇಲೆ ಈ ಕಾಯಿಕೊರಕದ ಬಾಧೆನ ಅವಾಗೇ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಈಗ ನಾವು ಏನು ಹೇಳ್ತೀವಿ ಅಂತಂದರೆ, ಕಾಯಿಕೊರಕದ ನಿರ್ವಹಣೆ ಮಾಡಬೇಕಾಯ್ತಂತಂದರೆ ಒಂದು ಎಕರೆ ಪ್ರದೇಶಕ್ಕೆ ಸುಮಾರು ಒಂದು ಎರಡಾದರೂ ಮೋಹಕ ಬೆಲೆಗಳು ಹಾಕ್ರಿ ಅಂತ ಹೇಳ್ತೀವಿ, ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಮೋಹಕ ಬೆಲೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಕಾಯಿಕೊರಕದ ಬಾಧೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಾಗ್ತದೆ. ಆ ಅರಿವನ್ನು ನೋಡ್ಕೊಂಡು ಬಿಟ್ಟು ನಾವು ಅದಕ್ಕೆ ಬೇಕಾಗಿರುವಂತ ಒಂದು ಕೀಟನಾಶಕಗಳನ್ನು ನಾವು ರೈತರಿಗೆ ಶಿಫಾರಸು ಮಾಡಬಹುದಾಗಿದೆ. ಅದಾದ ನಂತರ ಇದು ಪ್ರಮುಖವಾಗಿರುವಂಥದ್ದು. ಇನ್ನೂ ಒಂದು ಏನಾಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ನಾವು ಮೆಣಸಿನಕಾಯಿ ಬೆಳೆಯಲ್ಲಿ ನೋಡಲಾಗಿ ಈ ಕಾಯಿಕೊರಕನ ನಿರ್ವಹಣೆ ಮಾಡಲಿಕ್ಕೋಸ್ಕರ ಬಹಳಷ್ಟು ರೈತರು ಏನು ಮಾಡ್ತಾರೆ, ಯಥೇಚ್ಛವಾಗಿ ಪೈರಿಥ್ರಾಯ್ಡ್ ಗುಂಪಿಗೆ ಸೇರಿದಂಥ ಕೀಟನಾಶಕಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ಸೈಪರ್ಮಿತ್ರನ ಆಗಿರ್ಬೋದು, ಲ್ಯಾಂಬ್ಲಾ ಸೈಲೋತ್ರಿನ ಆಗಿರ್ಬೋದು, ಈ ಥರದ ಪೈರಿಥ್ರಾಯ್ಡ್ ಕೀಟನಾಶಕಗಳನ್ನು ಬಳಕೆ ಮಾಡೋದ್ರಿಂದ ಎರಡು ಅಥವಾ ಮೂರು ಸಲ ಸಿಂಪಡಣೆ ಮಾಡಿದ್ರಂದರೆ ನೆಕ್ಸ್ಟ್ ಉದ್ಭವ ಆಗೋದು ಯಾವುದಪ್ಪ ಅಂತಂದರೆ ಈ ಒಂದು ಏನು ಇದು ಸಸ್ಯ ಏನು ಅಂತೇಳಿ ಕರಿತೀವಿ ನಾವು. ಕರಿ ಜಿಗಿ ಬಿದ್ದ, ಕರಿ ದ್ವಾಮಿ ಬಿದ್ದದಂತ ರೈತರು ದಿವಸ ಫೋನ್ ಮಾಡ್ತಾ ಇರ್ತಾರೆ, ಕರಿ ದ್ವಾಮಿ ಬಿದ್ದಿದೆ, ಬಿಳಿ ದ್ವಾಮಿ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಸೊ ಈ ದ್ವಾಮಿಗಳು ಆಗ್ಲಿಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ನಾವು ಸತತವಾಗಿ ಈ ಒಂದು ಪೈರಿಥ್ರಾಯ್ಡ್ ಗುಂಪು ಸೇರಿದಂತ ಒಂದು ಕರೆ ಇದು. ಹಲೋ, ಎಲ್ಲಿಂದ ರೀ? ನಮಸ್ಕಾರ ಸರ್. ನಮಸ್ತೆ, ನಮ್ಮ ಹೆಸರು? ನಮ್ಮ ಹೆಸರು ನಜೀರ್ ಸಾಬ್ ಅಂತ. ನಜೀರ್ ಸಾಬ್ ಅವರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಆಯಿಷಾಪುರ. ಆಯಿಷಾಪುರ ಸರ್. ಕೇಳಿ, ಪ್ರಶ್ನೆ ಕೇಳಿ, ಏನು ಸಮಸ್ಯೆ ಇದೆ ನಿಮ್ಮ ಬೆಳೆಯಲ್ಲಿ? ಸರ್, ನಮ್ದು ಬಯಲ್ ಭೂಮಿ ಇದೆ ಸರ್. ಹ್ಞೂ ರೀ, ಹೇಳ್ರಿ. ಅದು ಮಳೆಗೆ ಚಿಗುರು ಬಂದ ಸರ್, ಚಿಗುರು ಬಹಳಷ್ಟು ಬರಕತ್ತದ. ಯಾವ ಬೆಳೆ ಅಂತೀರಿ? ಹತ್ತಿನೇ ಇರ್ಬೇಕು. ಹತ್ತಿ ಬೆಳೆ ಸರ್. ಹ್ಞೂ ರೀ. ಅದಕ್ಕೆ ಔಷಧ ಪಿಂಕ್ ಬೋಲರ್ ಏನಾನು ಬರ್ಬೋದೇನು ಸರ್? ಅದಕ್ಕೆ ಯಾವ ಔಷಧ ಹೊಡಿಬೇಕು ಮುಂದೆ? ನಜೀರ್ ಸಾಬ್ರೆ, ಈಗ ನಾವು ಇವ್ರು ಮಟ್ಮಾರಿದವ್ರ ಜೊತೆ ಮಾತಾಡಿದ್ದೀವಿ. ಸಪೋಸ್ ನೀವು ಏನಾದರೂ ಪೀಕ್ ಎಲ್ಲ ಇದು ಹತ್ತಿ ಏನಾದರೂ ಬಿಡಿಸ್ಕೊಂಡಿದ್ರಂದ್ರೆ, ಈಗ ಒಣ ಬೇಸಾಯದಾಗ ಏನಾಗ್ತದ್ರಿ, ನಮಗೆ ನೀರು ಇದ್ರೆ ಮಾತ್ರ ನಮಗೆ ಮುಂದಿನ ಚಿಗುರು ಬಂದು ಕಾಯಿ ಹಿಡಿಯುವಂಥ ಸಾಧ್ಯತೆ ಇರ್ತದ್ರಿ. ಒಣ ಬೇಸಾಯ ಇರೋದ್ರಿಂದ ನಮಗೆ ಅಷ್ಟೊಂದು ಚಿಗುರು ಬಂದರೂ ಕೂಡ ಆ ಕಾಯಿ ಆಗೋದು ಮತ್ತು ಹೂ ಆಗೋವಂಥ ಸಂಖ್ಯೆ ಜಾಸ್ತಿ ಅತ್ಯಂತ ಕಡಿಮೆ ಇರೋದ್ರಿಂದ, ಆಮೇಲೆ ಕಾಯಿಗಳ ಸಂಖ್ಯೆನೂ ಆಯಿತು, ಅದರದ್ದು ಸೈಜ್ ಗಾತ್ರನೂ ಕೂಡ ಭಾಳಷ್ಟು ಕಡಿಮೆ ಆಗ್ತದೆ. ನೀವು ಪಿಂಕ್ ಬೋಲರ್ ಸಲುವಾಗಿ ಸಿಂಪಡಣೆ ಮಾಡಿದರೆ ಈಗ ಏನು ಉಪಯೋಗ ಆಗೋದಿಲ್ಲ. ಈಗ ಬಿಡಿಸ್ಕೊಂಡಿದ್ದೀರಲ್ಲ ಹತ್ತಿ ತಾವು? ಬಿಡಿಸಿ ಸರ್, ಅಂದ್ರೆ ಯಾವ್ದಷ್ಟು ಇಳುವರಿ ಬಂದಿಲ್ಲ ಸರ್. ಯಾಕಂದ್ರೆ ಮಳೆ ಇದ್ದಿಲ್ಲ ಸರ್, ನಾವು ಮೊದಲೇ ಇಟ್ಟಿದೀವಿ. ಎಷ್ಟು ಒಂದು 8 ಕ್ವಿಂಟಲ್ ಬಂದದ್ರಿ ಎಕರೆಗೆ? 8 ಬರ್ತದ ಸರ್ ಇವಾಗ. ಸರಿ ಸರಿ, ಆಯ್ತು ತಗೊಳ್ರಿ, ನೋಡೋಣಂತ. ಹಂಗೇನಾದ್ರೂ ಇದ್ರೆ ನಾವು ಸಿಂಪಡಣೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳೋಣಂತ. ಈಗ ಹೊರವಲ ಇರೋದ್ರಿಂದ ನೀರಾವರಿ ಔಷಧ ಅಂಗಡಿ ಹೋಗಿ ಕೇಳಿವಿ ಸರ್, ಒಂದು ಓಷಿನ್ ಕೊಟ್ಟಣ, ಅದು ಬಾಕ್ಸರ್ ಕೊಟ್ಟಣ ಸರ್. ಈಗ ಸಾಕು, 8 ಸಿಂಪರಣೆ, 5-6 ಸಿಂಪರಣೆ ಮಾಡಿರಿ ಅನ್ನೋಲ್ಲ ಈಗ ನೀವು? ಈಗ 7 ಆಗ್ಯಾವ ಸರ್. ಸಾಕು ಸಾಕ್ರಿ, ಖರ್ಚು ಜಾಸ್ತಿ ಮಾಡ್ಕೊಲಿಕ್ ಹೋಗ್ಬೇಡ್ರಿ. ಇದು ನಡೀತದಲ್ಲ ಸರ್, ಒಂದ್ಸಲ ಹೊಡೆದು ಬಿಡ್ತೀವಿ. ನಾನು ನಿಮ್ಗೆ ನಿಮ್ದು ನನ್ನ ನಂಬರ್ ಕೊಡ್ತೀನಿ ಲಾಸ್ಟಿಗೆ ಪ್ರೋಗ್ರಾಮ್ ಮುಗಿದಾಗ, ಅವಾಗ ವಾಟ್ಸಪ್ ಮಾಡಿರಿ, ನಾನು ನಿಮ್ಗೆ ಅದ್ರ ಬರೆದು ಹಾಕ್ತೀನಿ ರೀ. ಸರಿ ಸರಿ, ಧನ್ಯವಾದಗಳು ನಜೀರ್ ಅವರೇ. ಓಕೆ ಸರ್. ಅಲೋ ಸರ್. ಸರ್, ಮತ್ತೊಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾವರಿಂದ ತಮ್ಮ ಹೆಸರು? ಸರ್, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್. ಹೇಳಿ, ಏನು ಪ್ರಶ್ನೆ ಇದೆ? ಹೇಳಿ ಮಲ್ಲಿಕಾರ್ಜುನ್. ಇದು ಯಾದಗಿರಿ ಜಿಲ್ಲೆ ಸರ್ ನಮ್ದು, ಇಲ್ಲಿ ಅಲ್ಲಿಪುರ ಅಂತ ಹೇಳಿ ಸರ್. ಹೇಳ್ರಿ. ಹಾಂ ಸರ್, ಇದು ಇದೈತೆ ಸರ್, ನಮ್ದು ಕವಳೆ ಐತೆ. ಹಾಂ ರೀ. ಅದು ಏನಾಗಿದೆ ಸರ್, ಅದು ಸ್ವಲ್ಪ ಸಾಯಿಲಕತ್ತಿದೆ ನೋಡಿ ಸರ್. ಅದು ಕವಳೆ ಸಾಯಿಲಕತ್ತದ್ರಿ? ಕವಳಿ ತೆನಿ ಸರ್. ತೆನಿ ತೆನಿ ಬೆಳ್ಳಗಾಗಿರ್ತಲ್ರಿ ಅದು? ಇದು ತೆನಿ ಉರಿ ಬತ್ತಾಗ ಸರ್. ಹ್ಞೂ ರೀ. ಉರಿ ಬತ್ತಾಗ್ಯದ, ತೆನಿ ಹೊಂಟ ಸರ್. ಇನ್ನ ಒಂದು 20 ದಿನ ಆಗ್ಲಿ 15 ದಿನ ಆಗ್ಲಿ ಕಟಾವಿ ಬರ್ತದ್ರಿ ಅದು? ಹಾ, ಕಟಾವಿ ಬರ್ತದ ಸರ್. ಹೌದು. ಅದು ತೆನಿ ಸುಳ್ಳಾಗ್ತಾ ಇದೆ ನೋಡಿ ಸರ್. ಅದೇ ತೆನಿ ಸುಳ್ಳಾಗದಕ್ಕ ಇದು ಈ ಕಾಂಡ ಕೊರಕದ ಹುಳ ಅಂತ ಹೇಳಿ ಬರ್ತದ್ರಿ, ಕಾಂಡ ಕೊರಕ ಅಂತ ಹೇಳಿ. ಅದು ಆ ಕಾಂಡ ಕೊರಕದ ಬಾಧೆ ಏನಾದ್ರೂ ಇದ್ರೆ ಈ ಒಂಥರ ಈಗ ನೀವ್ ಏನ್ ಹೇಳ್ತಾ ಇದ್ರಲ್ಲ ಕಾಯಿ ಇದು ತೆನಿ ಏನಾದ ಜೊಳ್ಳ ಆಗ್ಬಿಡ್ತತ್ರಿ, ಬೆಳ್ಳಗ್ ಕಾಣಿಸ್ಬಿಡ್ತದ. ಅದು ಹೌದು. ಅದು ಎಷ್ಟು ಒಂದು ನಿಮ್ಮ ಅಂದಾಜ್ ಪ್ರಕಾರ ಒಂದು 2% 5% ಅಷ್ಟಿದೆ ರೀ ಇದೆ ಸರ್? ಅಂದ್ರೆ ತೆನಿನೇ ಸೊಳ್ಳಾಗದು ಸ್ವಲ್ಪ ಕಡಿಮೆ ಇದೆ. ಹಾನ್ರಿ. ಅಂದ್ರೆ ಭತ್ತ ಜಾಸ್ತಿ ಇದೆ ಅಂದ್ರೆ ಬಟ್ ಅದ್ರ ಸೆಂಟ್ರಲ್ಲಿ ಒಂದು ಇಡೀ ಗುಂಪು ನಾಟ ಹಚ್ತೀವಲ್ಲ ಸರ್ ಈ ಕಡೆ. ಹಾನ್ರಿ. ಅದರಲ್ಲಿ ಒಂದು ಎರಡು ಒಂದು ಎರಡು ಒಂದು ಕಾಣ್ತಿದೆ ಸರ್ ಸೊಳ್ಳು. ಓಕೆ ಓಕೆ. ಅದಕ್ಕೆ ಈಗ ಬೇರೆ ಯಾರು ಕೇಳಿದ್ವಿ ಸರ್ ನಾವು ಎಣ್ಣೆ ಅಂಗಡಿಯಲ್ಲಿ ಹೋಗಿ. ಹಾನ್ರಿ. ಅವ್ರೇನಂದ್ರ ಸರ್ ಈಗ ತೆನಿ ಹೊಂಟದಂತ್ರಿ, ನೀವು ಈಗ ಎಣ್ಣೆ ಹೊಡಿಯಕ್ ಆಗಲ್ಲ. ಹೌದು. ಈಗ ಏನ್ ಮಾಡಕ್ ಆಗಲ್ಲಪ್ಪ, ಮತ್ತ ಅದಕ್ಕೂ ಮೊದಲೇ ಇತ್ತದ ಸರ್ ಒಡಿಗೆ ಬರತನ ಅದು ಏನು ಕಂಡಿಲ್ಲ ಸರ್. ಅದು ಒಡಿ ಬಿಚ್ಚಿ ತೆನಿ ಕಾಳು ತುಂಬಾಗ ಮಾತ್ರ ನಮಗೆ ಕಾಣ್ತಾ ಇದೆ ಅದು ಸತ್ತದ ತೆನಿ. ಏನು ಯೋಚನೆ ಮಾಡಬೇಡ್ರಿ, 5% ಅಂತ ಕಡಿಮೆ ಇದೆ ಅಂತಂದ್ರ ಇಳುವರಿ ಅಂತ ಏನ್ ಜಾಸ್ತಿ ವ್ಯತ್ಯಾಸ ಆಗೋದಿಲ್ರಿ. ಆಮೇಲೆ ಕಟಾವು ಹಂತಕ್ಕ ಇನ್ನೊಂದ್ 10 ದಿನ ಆದ್ರೂ ಮುಗ್ದು ಹೋಗ್ಬಿಡ್ತೈತ್ರಿ ನಿಮ್ದು, 10-15 ದಿವಸ. ಏನು ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, 5% ಒಳಗಡೆ ಇದ್ರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾ ಸರ್, ಅದಕ್ಕೆ ಕೇಳಿದೆ ಸರ್ ನಿಮಗ. ಇದು ನಮ್ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ FM ಜಾಸ್ತಿ ಬರಲ್ಲ ಸರ್. ಈಗ ನಮ್ದು ಏನೋ ಒಂದ್ ಚಾನಲ್ ಬರ್ತದೆ ಸರ್, ಅದೇ ನಾವು ಯಾವಾಗಲೂ ಕೇಳ್ತಾ ಇದೀನಿ ಸರ್ ನಾನು ನಿಮ್ದ ಕಾರ್ಯಕ್ರಮ. ಧನ್ಯವಾದಗಳು. ಈಗ ಹೇಳ್ತಿದ್ರಲ್ಲ ನಮ್ಮ ಕೀಟ ತಜ್ಞರು ಹೇಳಿದ ಹಾಗೆ, ಈಗ ಸದ್ಯ ನಿಮ್ಮ ಭತ್ತ ಕಟಾವು ಹಂತದಲ್ಲಿರೋದ್ರಿಂದ ಏನು ಅಂತ ಲಾಸ್ ಏನು ಮಾಡೋದಿಲ್ಲ, ಇನ್ನೊಂದು 15-20 ದಿವಸಕ್ಕೆ ನಿಮ್ಮ ರಾಶಿ ಆಗತ್ತೆ, ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ, ನಮಸ್ಕಾರ. ಸತ್ತ ಹೇಳ್ತಿದ್ರಿ ಮೆಣಸಿನಕಾಯಿ. ಸೊ ಈ ತರ ಮೆಣಸಿನಕಾಯಿಲಿ ಸಸ್ಯ ಏನು ಬಾಧೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಈಗ ಕೇವಲ ಕೀಟನಾಶಕಗಳ ಬಳಕೆಯಿಂದನೇ ನಾನು ಎಲ್ಲವನ್ನ ನಿರ್ವಹಣೆ ಮಾಡ್ತೀನಿ ಅಂತ ಆಗೋದಿಲ್ಲ, ಅದಕ್ಕೆ ಪರ್ಯಾಯವಾಗಿರುವಂಥ ಹಲವಾರು ಕ್ರಮಗಳಿದ್ದಾವೆ. ಅದರಲ್ಲೂ ಕೂಡ ಈ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿರುವಂತಹ ಜೈವಿಕ ನಿಯಂತ್ರಣ ಪ್ರಯೋಗಾಲಯ ಅಥವಾ ಬಯೋಕಂಟ್ರೋಲ್ ಲ್ಯಾಬೊರೇಟರಿ ಅಂತ ಏನು ಹೇಳ್ತೀವಿ, ಅಲ್ಲಿ ಹಲವಾರು ಜೈವಿಕ ಕೀಟ ಶಿಲೀಂದ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸರ್ ನೋಡೋಣ. ಹಲೋ, ಹಲೋ, ನಮಸ್ಕಾರ ಹೇಳಿ. ಹಲೋ, ಎಲ್ಲಿಂದ ತಮ್ಮ ಹೆಸರು? ನಮಸ್ಕಾರ ಸರ್, ಆಕಾಶವಾಣಿ ಸರ್. ಆಕಾಶವಾಣಿ ರಾಯಚೂರು, ಹೇಳಿ ತಮ್ಮ ಹೆಸರು, ಏನು ಸಮಸ್ಯೆ ಇದೆ? ಏನಿಲ್ಲ ಸರ್, ಇದು ಬೀಜ ಶೇಂಗಾ ಬೀಜ ಬಿತ್ತು ತಂದಿವ್ರಿ, ಅವು ಅದಕ್ಕೆ ಏನು ಬೀಜ ಉಪಚಾರ ಮಾಡೋಕೆ ಅಂಬೋದು ಕೇಳಬೇಕಂತ ಮಾಡಿದ್ವಿ. ಶೇಂಗಾದ ಬೀಜ ಯಾವ್ದು ತಂದಿರ್ರಿ, ತಳಿ ಯಾವ್ದ್ರಿ? ಅದು ಅದು ಯಾವ್ದಂತ ನೋಡ್ರಿ, ಕದ್ರಿ ಲೇಪಾಕ್ಷಿ ಏನ್ರಿ? ಟ್ಯಾಗೂರ್, ಟ್ಯಾಗೂರ್ ಅಂತ ನೋಡ್ರಿ. ಓಕೆ ಓಕೆ. ಯಾವಾಗ ಬಿತ್ತೋದು, ಯಾವಾಗ್ರಿ ನಿಮ್ದು? ನಿಮ್ದು ಯಾವ್ರಿ? ನಮ್ದು ಇಬ್ರಾಹಿಂ ದೊಡ್ಡಿ ಅಂತ ನೋಡ್ರಿ. ಇಬ್ರಾಹಿಂ ದೊಡ್ಡಿ ಅವ್ರ ಏನ್ರಿ? ಓಕೆ. ಈಗ ಇನ್ನು 15 ದಿವಸ ಲೇಟ್ ಏನು ಅಲ್ರಿ ಬಿತ್ತೋದಕ್ಕ? ಇಲ್ಲ ತೋಚಿವ್ ಸರ್ ಬಿತ್ತಕ, ಅದಕ್ಕೆ ಬೀಜ ಉಪಚಾರ ಅವು ಗಿಡ ಸಾಯ್ತಾವಲ್ ಸರ್ ಅವು ಇಲ್ಲ. ಅದೇ ಅದೇ ಅದ್ರಿ, ನಮ್ಮಲ್ಲಿ ವಿಶ್ವವಿದ್ಯಾಲಯದಲ್ಲಿ ಟ್ರೈಕೋಡರ್ಮ ಅಂತೇಳಿ ಒಂದು ಜೈವಿಕ ಶಿಲೀಂದ್ರ ನಾಶಕ ಸಿಗ್ತದ್ರಿ, ಟ್ರೈಕೋಡರ್ಮ ಅಂತ ಹೇಳಿ. ಅದು ಪುಡಿ ಏನದ ಅಂತಂದ್ರೆ 1 kg ಬೀಜಕ್ಕೆ 4 g. ಈಗ ಸಪೋಸ್ ನಾವು ಈಗ ಕಡ್ಲೆ ಇದು ಶೇಂಗಾ ಅಂತಂದ್ರೆ ಒಂದು 30-40 kg ಅಷ್ಟು ಬಿತ್ತೀವಿ. ಸೊ ಆ ಒಂದು 1/2 kg ಅಷ್ಟು ಟ್ರೈಕೋಡರ್ಮ ನಾವೇನಾದ್ರೂ ಬೀಜೋಪಚಾರ ಮಾಡಿದ್ರೆ ಇವೇನು ಸಾಯಿತಾವ್ ಅಂತ ಹೇಳ್ತೀವಲ್ರಿ, ಅಥವಾ ಏನು ವಿಲ್ಟ್ ಅಥವಾ ಸೊರಗು ಅಂತ ಏನು ಹೇಳ್ತೀವಲ್ಲ ಅದು ಕಡಿಮೆ ಆಗ್ತದ. ಸಪೋಸ್ ಅದು ಸಿಗ್ಲಿಲ್ಲ ನಿಮ್ಗೆ ಇಲ್ಲಿಗೆ ಬಂದು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ತಂದಿವ್ರಿ ಸರ್, ಅಲ್ಲಿ ನಿಮ್ ಯೂನಿವರ್ಸಿಟಿ ಬಂದು ತಗೊಂಡ್ ಬಂದಿವಿ ಸರ್. ವೆರಿ ಗುಡ್, ವೆರಿ ಗುಡ್. ಎರಡು ತಂದಿವ್ರಿ ಸರ್, ಟೈಕೋಡರ್ಮ ಪ್ಲಸ್ ಇದು ಸುಡೋಮೋನಸ್, ಇನ್ನೊಂದು ತಂದಿವ್ರಿ ಅದು ಇನ್ನೊಂದು ಬರ್ತದೆ ಇನ್ನೊಂದು ಸರ್ ಅದೇ ಅವರಲ್ಲೇ ತಂದಿವ್ರಿ. ಮತ್ತೆ ಅದು ಎರಡು ಎರಡು ಮಿಸ್ ಮಾಡಂತ ಹೇಳ್ಯಾರ ಸರ್. ಅದೇ ಅದೇ ರೀ, ಟ್ರೈಕೋಡರ್ಮ ಮತ್ತೆ ಸುಡೋಮೋನಸ್ ಇರ್ಬೇಕ್ರಿ. ಸುಡೋಮೋನಸ್ ಅಲ್ರಿ, ಇನ್ನೊಂದು ಅದ್ ನೋಡ್ರಿ ಅದು, ಅದು ತಮ್ಮಲ್ಲಿ ಎರಡು ಕರಿ ಪುಡಿ ಅದ ಏನ್ರಿ ಅದು? ಕರಿ ಪುಡಿ. ಆಯ್ತಾಯ್ತು, ಕರೆಕ್ಟ್ ಇದೆ ರೀ. ಅದು ಎರಡು ಕೊಟ್ಟಾರ್ರಿ, ಅದು ಮಿಕ್ಸ್ ಮಾಡಿದ್ರೆ ಏನು ಗಿಡ ಇದು ಸಾಯಿಲ್ಲ ಅಂತ. ಕರೆಕ್ಟ್ ಇದೆ ರೀ, ಕರೆಕ್ಟ್ ಇದೆ. ಹಿಂಗೆ ತಿಳ್ಕೊಂಡು ಮಾಡ್ಬೇಕ್ರಿ, ಯಾಕಂತಂದ್ರೆ ಹಂಗಾಮಿನಲ್ಲಿ ಭಾಳಷ್ಟು ಬೀಜಗಳು ಲಾಸ್ ಆಗ್ತವೆ. ಈಗ ಕಡ್ಡಾಯವಾಗಿ ನಮ್ಮ ವಿಜ್ಞಾನಿಗಳು ಬೀಜೋಪಚಾರ ಮಾಡಿ ಬಿತ್ತನೆ ಅಂತಾನೆ ಹೇಳ್ತಾರೆ. ಅದೇ ಸರ್, ನಿನ್ನೆ ಕಡೆ ಬಂದು ಎಲ್ಲ ತಗೊಂಡ್ಬಂದಿರಿ ಸರ್, ಅಲ್ಲಿ 2 kg ತಂದಿರಿ ಸರ್. ವೆರಿ ಗುಡ್, ಒಳ್ಳೇದು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸರಿ ಸರ್, ಅಷ್ಟೇ ಮಾಡ್ರಿ, ಹೇಳಿದಂಗೆ ಮಾಡ್ರಿ, ಅದು ಚೆನ್ನಾಗಿ ಬರ್ತದೆ. ಆಯ್ತು, ನಮಸ್ಕಾರ. ಸರ್ ಹೇಳಿ ಸರ್. ಈಗ ಅದೇ ಥರ ಈಗ ಕೇವಲ ಕೀಟನಾಶಕಗಳು ಒಂದೇ ಅಲ್ಲ, ಪರ್ಯಾಯವಾಗಿರುವಂಥ ಕೀಟನಾಶಕಗಳಾಗಿರ್ಬೋದು ಅಥವಾ ನಾನು ಮೊದಲೇ ಹೇಳಿದಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಹಲವಾರು ಜೈವಿಕ ಪರಿಕರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನಾನು ಸಸ್ಯ ಏನು ಅಂತ ಏನು ಹೇಳ್ತಾ ಇದ್ದೀವಿ, ಎಷ್ಟೋ ವಿಧದ ಕೀಟನಾಶಕಗಳು ಬಳಕೆ ಮಾಡಿದರೂ ಕೂಡ ಅದರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಆದರೆ ನಾವು ಎಲ್ಲೆಲ್ಲಿ ಪ್ರಾತ್ಯಕ್ಷತೆ ತಗೊಂಡಿದ್ದು, ನಮ್ಮ ಸಂಪರ್ಕದಲ್ಲಿರುವಂಥ ರೈತರ ಜೊತೆ ನಾವು ಜಾಸ್ತಿ ಒಡನಾಟ ಇರುವಂಥ ರೈತರ ಜೊತೆ ನಾವು ಹಲವಾರು ಪ್ರಾತ್ಯಕ್ಷತೆಗಳನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಈ ವರ್ಟಿಸಿಲಿಯಂ ಲೆಕ್ಯಾನೆ ಅಂತ ಹೇಳಿ ಬರ್ತದೆ ನಮ್ಮ ಜೈವಿಕ ಜೈವಿಕ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನೆ ಅಂತ ಹೇಳ್ತೀವಿ. ಈ ಜೈವಿಕ ಕೀಟ ಶಿಲೀಂದ್ರನಾಶಕ ನಾವು 1 ಎಕರೆಗೆ ಸರಿಸುಮಾರು ಏನಿಲ್ಲಂತಂದ್ರೆ 1 ಕೆಜಿಗೆ ನಾವು ಸಿಂಪಡಣೆ ಮಾಡಿದಲೇ ಆದರೆ, ಅಥವಾ ನಮ್ಮ ರೈತರ ಭಾಷೆಯಲ್ಲಿ ಹೇಳಬೇಕಾಯ್ತಂತಂದ್ರೆ 1 ಲೀಟರ್ ನೀರಿಗೆ ಒಂದು ಸುಮಾರು 4 ಗ್ರಾಮಿನಷ್ಟು, ಅಂದರೆ ಒಂದು 14 ಲೀಟರ್ ಟ್ಯಾಂಕ್ ಅಥವಾ 20 ಲೀಟರ್ ಟ್ಯಾಂಕ್ ಇತ್ತಂತಂದರೆ ಒಂದು 60-70 ಗ್ರಾಮ್ ನಾವು ಹಾಕಿ ಸಿಂಪಡಣೆ ಮಾಡಿದಲೇ ಆದರೆ ಈ ಒಂದು ನಾವೇನು ಹೇಳ್ತಾ ಇದ್ದೀವಿ ಸಸ್ಯ ಏನೋ ಆಗಿರ್ಬೋದು ಅಥವಾ ಬಿಳಿದೊಮ್ಮೆ ಆಗಿರ್ಬೋದು ಅಥವಾ ಕರಿದೊಮ್ಮೆ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳು ಕೂಡ ನಾವು ಇದು ಬೇರೆ ಬೇರೆ ಬೆಳೆಗಳಲ್ಲೂ ಉಪಯೋಗ ಮಾಡ್ಬೋದು. ಅದರಲ್ಲೂ ಕೂಡ ಮೆಣಸಿನಕಾಯಿ ತುಂಬ ಚೆನ್ನಾಗಿ ನಮಗೇನತ್ತಂದ್ರೆ ರೈತರಿಂದ ಅವರ ಒಂದು ಅಭಿಪ್ರಾಯಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಸರ್ ಒಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ ಹಲೋ ನಮಸ್ಕಾರ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಸರ್, ನಿಮಗೂ ನಮಸ್ಕಾರ ಸರ್. ನಮ್ಮ ಹೆಸರು ಎಲ್ಲಿಂದ ಸರ್? ಗಂಗಾವತಿ ರಾಣ ಅಂತ. ಏನಿಲ್ಲ ಸರ್, ನಾನೇನ್ ರೈತ ಅಲ್ಲ, ಆಕಾಶವಾಣಿ ಅಭಿಮಾನಿ ಕೇಳ್ತಾ ಇದ್ನಲ್ಲ ಹೇಳಿ. ಅವ್ರ ಮಲ್ಲಿಕಾರ್ಜುನ್ ಸರ್ ಅನ್ನೋರು ಕರೆ ಮಾಡಿದ್ರೆ ನಮ್ಗೆ ನೆಟ್ವರ್ಕ್ ಜಗ್ಗಲ್ಲ ಆಕಾಶವಾಣಿ ಬರಲ್ಲ ಅಂತ ಹೇಳಿದ್ರೆ ಸರ್, ಸ್ಮಾರ್ಟ್ ಫೋನ್ ಅಲ್ಲಿ ನ್ಯೂಸ್ ಆನ್ ಏರ್ ಮುಖಾಂತರ ಕೇಳ್ಬೋದಲ್ಲ ಅಂತ ಹೇಳಕ್ ಫೋನ್ ಮಾಡಿದೆ. ಧನ್ಯವಾದಗಳು. ರೈತರ ಕಾರ್ಯಕ್ರಮ ಇರೋದ್ರಿಂದ ಏನಾದ್ರು ಪ್ರಶ್ನೆ ಹೇಳಿದ್ರೆ ಹೇಳಿ. ಒಳ್ಳೆ ವಿಷಯನೂ ಹೇಳಿದ್ರಿ. ಹೌದೌದು ಹಾ ಸರ್, ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಿರ್ತೀನಲ್ಲ, ಅದೇ ಗಮನವಿಟ್ಟು ಕೇಳಿದೆ. ಹಿಂಗಾಗಿ ಬರ್ತಾ ಇಲ್ಲ ಜಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನ್ಯೂಸ್ ಆನ್ ಏರ್ ಮುಖಾಂತರ ಕೇಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಒಳ್ಳೆ ಒಳ್ಳೆದ್ರು, ಎಲ್ಲೇ ಇದ್ರು ಕೂಡ ಆ ಆಪ್ ಮೂಲಕ ನಾವು ಕಾರ್ಯಕ್ರಮಗಳನ್ನು ಆಲಿಸಬಹುದು. ಧನ್ಯವಾದಗಳು ಹಿರಣ್ಣ ಗಂಗಾತಿ ಅವರು, ರೈತರು ಕರೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಹೇಳ್ತಾ ಇದ್ದೀರಿ ಸರ್ ತಾವು ಈಗ ಜೈವಿಕ. ಸೊ ಈ ಥರ ಅಂತಂದ್ರೆ ಈಗ ನಾ ಹೇಳ್ದಂಗೆ ಲೆಕ್ಕೆನಿಸಿಲಿಮ್ ಲೆಕ್ಕನೇ ಆಗಿರ್ಬೋದು ಅಥವಾ ಒಟ್ಟಿಸಿಲಿಮ್ ಲೆಕ್ಕನೇ ಆಗಿರ್ಬೋದು, ಅಂದ್ರೆ ಎಲ್ಲ ಪೂರ್ತಿ ಕೀಟನಾಶಕಗಳ ಬೆಲೆ ಬಳಕೆ ಮಾಡೋದಕ್ಕೂ ಬದಲಾಗಿ ಆಲ್ಟರ್ನೇಟಿವ್ ಅಂತಂದ್ರೆ ಈ ಪೂರ್ತಿ ನಿಸರ್ಗದಲ್ಲಿ ಎಲ್ಲವನ್ನು ನಾವು ಸಂಹಾರ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಆದ್ರೆ ಅದ್ರ ಬದಲಾಗಿ ಎಲ್ಲಿ ನಾವು ಅತ್ಯಂತ ಇಂಟೆಲಿಜೆಂಟ್ ಆಗಿ ಅಂದ್ರೆ ಈಗ ನಾವು ಹೇಳ್ತಾ ಇದ್ವಿ ಸಮಗ್ರ ಕೀಟಗಳ ನಿರ್ವಹಣೆ ಅಂತ ಕರಿತೀವಿ ನಾವು. ಹೌದು ಸರ್, ಮತ್ತೊಂದು ಕರೆ ಬರ್ತಾ ಇದೆ ಸರ್ ನೋಡೋಣ. ಹಲೋ ನಮಸ್ತೆ ಹೇಳಿ, ತಮ್ಮ ಹೆಸರು, ಯಾವ ಊರಿಂದ, ಏನ್ ಸಮಸ್ಯೆ ಇದೆ ನೇರವಾಗಿ ಕೇಳಿ. ಎಲ್ಲಿಂದ ತಮ್ಮ ಹೆಸರು? ಪೂಜಾರಾಮ್ ಅಂತ ಹೇಳಿ. ಆಯ್ತು, ಏನಾದ್ರು ಸಮಸ್ಯೆ ಇದ್ರೆ ಕೇಳಿ. ನಿಮ್ಮ ಏನ್ ಬೆಳೆಗಳಲ್ಲಿ ಏನಾದ್ರು ಕೀಟ ಹುಳ ಏನಾದ್ರು ಇದ್ರಪ್ಪ ಅಂತಂದ್ರೆ ವಿಜ್ಞಾನಿಗಳಿದ್ದಾರೆ, ಮಾತಾಡಬಹುದು. ಧನ್ಯವಾದಗಳು. ಇದು ನಮ್ಮ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಹುದು, ಇದು ರೈತರ ಕಾರ್ಯಕ್ರಮ ಇರೋದ್ರಿಂದ ನಿಮ್ಮ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಮಾತಾಡಿ. ಧನ್ಯವಾದಗಳು. ಸತ್ತ ಹೇಳ್ತಾ ಇದ್ರಿ ಪರ್ಯಾಯವಾಗಿ. ಸೊ ಪರ್ಯಾಯವಾಗಿರುವಂಥ ಭಾಳಷ್ಟು ಹಲವಾರು ಸಮಗ್ರ ಕೀಟ ನಿರ್ವಹಣೆ ಅಂತ ಏನು ಕರಿತೀವಿ ನಾವು. ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕಾಯ್ತಂತಂದರೆ ರೈತ ಭಾಳಷ್ಟು ಅದರಲ್ಲಿ ಚಾಕಚಿಂದ ಇನ್ವಾಲ್ವ್ ಆಗಬೇಕಾಗುತ್ತೆ. ಅಂದ್ರೆ ನಾವು ಕೇವಲ ನಾವು ಕೀಟನಾಶಕಗಳನ್ನು ಮಾತ್ರ ಅವಲಂಬನೆ ಮಾಡದೆ ಹೋದೆ ಅಂಗಡಿಗೆ ಹೋದೆ ತೊಗೊಂಡು ಬಂದು ಸಿಂಪಡಣೆ ಮಾಡಿದೆ ಅಂತ ಆಗೋದಿಲ್ಲ. ಅದಕ್ಕೋಸ್ಕರ ರೈತನು ಕೂಡ ತನ್ನ ಕಡಿಮೆ ಖರ್ಚಿನಲ್ಲಿ ಯಾವ ಥರ ಪರಿಕರಗಳನ್ನು ಉಪಯೋಗ ಮಾಡ್ಕೋಬೇಕು, ಯಾವ ಹಂತದಲ್ಲಿ ಏನು ಸಿಂಪಡಣೆ ಮಾಡಬೇಕು, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯಗಳನ್ನು ನಾವು ಬೇರೆ ಬೇರೆ ಸುದ್ದಿ ವಾಹಿನಿಗಳ ಮುಖಾಂತರ ನಾವು ತಿಳ್ಕೊಬೋದಾಗಿದೆ. ಇದು ನಮ್ಮ ಹೇಳಿದ್ರೆ ಜೈವಿಕ ಕೀಟನಾಶಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ರಿ, ತಾವು ಮುಖ್ಯಸ್ಥರಿದ್ರಿ, ಇದು ರೈತರಿಗೆ ಸಿಗುತ್ತಾ? ರೈತರಿಗೆ ಸಿಗ್ತಾ ಇದೆ. ಆ್ಯಂಡ್ ಒಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪನೆ ಮಾಡಲಿಕ್ಕೆ ತುಂಬ ಹರ್ಷ ಅನಿಸುತ್ತೆ. ಭಾಳಷ್ಟು ರೈತರು ಏನಿದೆ ಅಂತಂದರೆ ಈ ವರ್ಷದಲ್ಲಿ ಅಂತೂ ಭಾಳಷ್ಟು ರೈತರು ನಮ್ಮ ಒಂದು ಪ್ರಯೋಗಾಲಯಕ್ಕೆ ಬಂದು ತಾವಾಗೇ ಏನದ ಅಂತಂದ್ರೆ ಈ ಒಂದು ಹಲವಾರು ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಸಂತೋಷದ ವಿಷಯ ಏನಂತಂದ್ರೆ ಈ ವರ್ಷ ಸುಮಾರು ಏನಿಲ್ಲ ಅಂತಂದ್ರೆ ನಾವು 3-4 ಟನ್ನಿನಷ್ಟು ಏನದ ಅಂತಂದ್ರೆ ಹಲವಾರು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ಪ್ರಾತ್ಯಕ್ಷತೆಗಳು ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಕಡಿಮೆ ಖರ್ಚಿನಲ್ಲಿ ಏನದ ಅಂತಂದ್ರೆ ನಾವು ರೈತರಿಗೆ ಏನದ ಈ ಒಂದು ಹಲವಾರು ಪರಿಕರಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಒಳ್ಳೆಯದು ಸರ್, ತಾವು ಹೇಳಿದಂಗೆ ಕೇವಲ ಕೀಟನಾಶಕಗಳನ್ನು ಅಧಿಕ ಖರ್ಚು ಮಾಡೋದ್ರ ಬದಲು ಇಂತಹ ಒಂದು ಕಡಿಮೆ ಖರ್ಚಿನ ಜೈವಿಕ ಶಿಲೀಂದ್ರನಾಶಕಗಳನ್ನು ಕೀಟನಾಶಕಗಳನ್ನು ಬಳಸಿ ರೈತ ಬಾಂಧವರು ಪರಿಸರವನ್ನು ಸಮತೋಲನಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶಗಳಿದ್ದಾವೆ. ಈಗ ನಾವು ನೋಡ್ತಾ ಇದ್ವಿ ಮುಂಗಾರು ಬೆಳೆಗಳಲ್ಲಿ ತೊಗರಿ ಕೂಡ ಇದೆ, ಈ ಹಸಿರು ಹುಳ ಕೂಡ ಬರ್ತಾ ಇದೆ, ಕಾಯಿ ನೊಣ ಕೂಡ ಇತ್ತೀಚೆಗೆ ಬರ್ತಾ ಇದೆ ರೈತ ಬಾಂಧವರು ಅಲ್ಲಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಕ್ಷೇತ್ರದಲ್ಲಿ ಸಮಸ್ಯೆ ನೋಡ್ತಾ ಇದ್ದೀವಿ, ಏನು ಹೇಳ್ತೀರಿ? ಈಗ ತೊಗರಿಯಲ್ಲಿ ನಾನು ನೋಡಿದ ಹಾಗೆ ಸುಮಾರು 2-3 ಸಿಂಪರಣೆ ಆಗಿದೆ ಸರ್. ಒಂದು ಕರೆ ಇದೆ ನೋಡೋಣ. ಹಲೋ ಆಕಾಶವಾಣಿ ಸರ್, ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ತಮ್ಮ ಪ್ರಶ್ನೆ? ನಮಸ್ತೆ, ನಾವು ಲಕ್ಕಪ್ಪಗೌಡ ಅಂತೇಳಿ ಚಿಂಚೋಡಿ ಜೇಡ್ತಾರೆ. ಚಿಂಚೋಡಿ ಮಾಡ ಡಾಕ್ಟರ್ ಕೂಡ ಮಾತಾಡಬೇಕು, ಒಂದು ಕೀಟನಾದ ಇದರ ರೋಗ ನಿರೋಧಕ ಬಗ್ಗೆ ಮಾತಾಡಬೇಕು, ಬೆಳೆಗಳ ಬಗ್ಗೆ. ಹೇಳಿ, ಡಾಕ್ಟರ್ ಇದಾರೆ, ಮಾತಾಡಿ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ, ನಮಸ್ಕಾರ ಹೇಳಿ ಸರ್. ನಾವು ಚಿಂಚೋಡಿ ಒಂದು ದೇವಸ್ಥಾನ ಚಿಂಚೋಡಿ ಅಂತ ಹೇಳಿ ಸರ್, ನಮ್ದು ಲಕ್ಕಪ್ಪಗೌಡ ಅಂತ ಹೇಳಿ ರೈತ. ಹೇಳಿ ಸರ್, ಹೇಳಿ ಸರ್. ಈಗ ಅತ್ಯ ಜನ ಸರ್ ಅತ್ತೆ ಮುಟ್ರು ರೋಗ ಎಲೆ ಒಂದು ಹತ್ತು ಒಂದೊಂದು ಶಾಲೆ ಕತ್ತಿಂದ ಸ್ವಲ್ಪ ಮುಟ್ರು ಬರ್ತಾವ, ಮುಟ್ರು ಬಂದು ಅದ ತಿಳಿ ನೀರ್ ಕಪ್ಪಾಗಿ ನೀರು ಸೋರುವಂತ ಒಂದು ರೋಗ ಬಿಡ್ತದೆ ಸರ್. ಅದು ಅದು ಬುಡಕ್ ಹಿಂಗ ಇದು ನೋಡಿಬಿಟ್ರೆ ಎಲೆ ಊಟ ಮುದ್ಕೊಂಡಿರ್ತ ಕೆಳಗೆ ಸಣ್ಣ ಸೀರಿನ ಹಸರ ಏನಿರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಸರ್? ಕರಿ ದ್ವಾಮಿ ಅಂತ ಹೇಳ್ತೀವಲ್ರಿ, ಈಗ ದ್ವಾಮಿ ಅಂತ ಹೇಳ್ತಾರ, ಕರಿ ದ್ವಾಮಿ ಅಂತ ಹೇಳ್ಬಿಟ್ಟು, ಅಥವಾ ಸಸ್ಯ ಏನು ಅಂತ ಏನು ಹೇಳಿದಲ್ರಿ, ಸಸ್ಯ ಏನು ಅಂತೇಳಿ. ಸೊ ಆ ಕೀಟದ ಆ ಒಂದು ಕೀಟದ ಬಾಧೆ ಏನಾಗ್ತದೆ ಅಂತಂದ್ರೆ, ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಇತ್ತಂತಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವಂತ ಇಮಿಡಾಕ್ಲೋಪ್ರಿಡ್ ಅಂತೇಳಿ ಬರ್ತತ್ರಿ. ಇಮಿಡಾಕ್ಲೋಪ್ರಿಡ್ ಏನಿದೆ, ಅದು ಸುಮಾರು ಒಂದು ಲೀಟರ್ ನೀರಿಗೆ ಒಂದು ಅರ್ಧ ಎಂ ಎಲ್ ನಷ್ಟು ಹಾಕೊಂಡು ಬಿಟ್ಟು ಪೂರ್ತಿ ಹೊಲಕ್ಕೆ ಆಗೋದಿಲ್ಲರಿ ಗೌಡ್ರಿ, ನೀವು ನೋಡಿರ್ಬೇಕು, ಪೂರ್ತಿ ಹೊಲದಾಗ ಆಗಿರಲ್ಲ, ಮಧ್ಯ ಎಲ್ಲೋ ಒಂದು ಭಾಗ ಪೂರ್ತಿ ಆಗೋದಿಲ್ಲ, ಒಂದು ಅಥವಾ ಎರಡು ಗಿಡಗಳು ಆಗಿರ್ತಾವ. ಹಂಗೇನಾದ್ರೂ ನಿಮ್ಗೆ ಅದೇ ಅಂತವ್ ಏನಾದ್ರೂ ಇತ್ತಂದ್ರೆ ಅಲ್ಲಷ್ಟೇ ಸಿಂಪಡಣೆ ಮಾಡ್ಬೋದು, ಪೂರ್ತಿ ಹೊಲಕ್ಕೆ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ರಿ. ಇನ್ನೊಂದು ಏನಪ್ಪ ಸರ್, ಅದೇನು ಸ್ವಲ್ಪ ಎಲಿಗಳು ಏನಾದ ಎರೆಯಾಗ ಸ್ವಲ್ಪ ಜಲ್ದಿ ಕೆಂಪಾಗಂಗ ಎಲಿಗಳು ಕಪ್ಪು ನೆಲಕ್ಕ ಮಸಾರಿಗೆ ಏನಾದ್ರೂ ಜಲ್ದಿ ಇನ್ನ ಹತ್ತಿ ಹೊಡೆದಿರಂಗ್ಲ ಕೆಂಪಾಗಿ ಬಿಡ್ತಾವ್ರ ಎಲ್ಲ ಎಲಿಗಳು. ಹೌದ್ರಿ, ಅದು ಎರಿಗಳು ಕಪ್ಪಾಂಗ ಜಲ್ದಿರಿ ಸರ್. ಅದೇ ಇದು ಮ್ಯಾಗ್ನೀಸಿಯಂ ಸಲ್ಫೇಟ್ ಅನ್ನೋ ಅಂತ ಒಂದು ಪೋಷಕಾಂಶಗಳ ಕೊರತೆಯಿಂದಲೂ ಕೂಡ ಬೇಗನೆ ಕೆಂಪಾಗ್ತಾವ್ರಿ. ಸೊ ಅದಕ್ಕೆ ಮ್ಯಾಗ್ನೀಸಿಯಂ ಸಲ್ಫೇಟ್ ಅನ್ನೋದು ನಾವು ಉಪಯೋಗ ಮಾಡಬೇಕು, ಅಥವಾ 20 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡ್ತಾರೆ, ಅಥವಾ ಈವನ್ ಮಣ್ಣಿನಲ್ಲೂ ಕೂಡ ನೀವು ಕೊಡ್ಬೋದು. ಆದರೆ ಸಿಂಪಡಣೆ ಮಾಡೋದ್ರಿಂದ ಬೇಗನೆ ನಿಮಗೆ ಫಲಿತಾಂಶಗಳು ಸಿಗ್ತಾವ್ರಿ. ಹೌದ್ರಿ, ಶೇಂಗಾದಾಗ ಏನಾಗ್ತಾರೆ ಸರ್, ಶೇಂಗಾ ಕಾಯಿಗಳನ್ನು ಗಿಡಗಳು ಬೈಕ್ ಒಳಗ ಸ್ವಲ್ಪ ನಾವು ಹುಷಾರಾಗಿರ್ಬೇಕ್ರಿ. ನಾವು ಅದಕ್ಕೆ ಹೇಳ್ತಾ ಇದ್ರಿ, ಯಾರೋ ಒಬ್ರು ರೈತರು ಮಾತಾಡಿದ್ರಿ ಇಬ್ರಾಹಿಂ ದೊಡ್ಡಿಯಿಂದ, ಬೀಜೋಪಚಾರ ಮಾಡ್ಬೇಕ್ರಿ ಅಂತ ಹೇಳಿದ್ರು. ಒಂದು ಟ್ರೈಕೋಡರ್ಮಾದ್ರೂ ಬೀಜೋಪಚಾರ ಮಾಡ್ಬೇಕ್ರಿ, ಅಥವಾ ಮಾರುಕಟ್ಟೆಯಲ್ಲಿ ಸಿಗುವಂತ ಒಂದು ಸ್ಪ್ರಿಂಟ್ ಅಂತ ಹೇಳಿ ಒಂದು ಜೈವಿಕ ಸಾರಿ ಸಿಲಿಂಡರ್ ನಾಶಕ ಇದೆ ರೀ, ಅದನ್ನಾದ್ರೂ ಬೀಜೋಪಚಾರ ಮಾಡಿದ್ರೆ ನಮ್ಗೇನದ ಈ ಒಂದು ಬಾಧೆ ಕಡಿಮೆ ಆಗ್ತದೆ. ಅಥವಾ ಈಗೇನು ಸದ್ಯ ಪರಿಸ್ಥಿತಿಯಲ್ಲಿ ಏನಾದರೂ ಇತ್ತಂತಂದ್ರೆ, ಈ ಒಂದು ಈ ಹೆಕ್ಸಾಕೋನೋಜಲ್ ಅಂತೇಳಿ ಒಂದು ಸಿಲಿಂಡರ್ ನಾಶಕ ಬರ್ತತ್ರಿ, ಹೆಕ್ಸಾಕೋನೋಜಲ್ ಅಂತೇಳಿ. ಅಥವಾ ನಾನು ಆಮೇಲೆ ನಿಮ್ಗೆ ನಂಬರ್ ಕೊಟ್ಟಿರ್ತೀನಿ ರೀ, ನಾನು ನನಗೆ ಮಾತಾಡ್ರಿ, ಅಥವಾ ನನ್ನ ಸಹಪಾಠಿಗಳಾದ ರೋಗ ಶಾಸ್ತ್ರಜ್ಞರ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಅದರ ಪರಿಹಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹೇಳಕ್ಕೆ ನೋಡ್ರಿ, ನಿಮ್ ಭಾಗದಲ್ಲಿ ಹೇಗಿದೆ ತಾವು ಪ್ರಗತಿಪರ ರೈತರು, ಈ ಒಂದು ನಿಮ್ ಭಾಗದಲ್ಲಿ ಬೆಳೆಗಳು? ಸರ್ ನಮ್ಮ ಭಾಗದಲ್ಲಿ ಶೇಂಗಾ ಸ್ವಲ್ಪ ಕಡಿಮೆ ಮಾಡ್ಯಾರ ಜನ, ಯಾಕಂದ್ರೆ ನೀರನ್ನ ಲಾಸ್ಟ್ ಹಿಡಿದು ಅಕ್ಕಿ ಜಾಸ್ತಿ ಹಚ್ಚಾರ್ರಿ 3 ವರ್ಷ ಆಯ್ತು ಸರ್. ನಮ್ಮಲ್ಲಿ ಅಕ್ಕಿ ಸ್ವಲ್ಪ ಒಂದ್ ಎರಡು ಬೆಳೆ ಬಿಡಿಸೋರ್ ಅಕ್ಕಿ ಕಟಾವ್ ಹಾಕಿದ್ರೆ ಅಕ್ಕಿನ ಕುಂಟೋಡು ಸಜ್ಜೆ ಹಾಕಿಟ್ಬಿಡ್ತಾರೆ ಬ್ಯಾಸಿಗೆ. ಹಿಂಗಾರು ಬೆಳೆಗಳು ಹೇಗಿದಾವೆ? ಏ ಸರ್ ನಮ್ಮ ಚಲೋ ಸರ್, ನೆಲ್ಲನ್ನ ಚಲೋ, ಅಕ್ಕಿ ಚಲೋ, ಅಕ್ಕಿ ಬಹಳ ಮಾಡಿದ್ರೆ ಅಕ್ಕಿ ಚಲೋ. ತೊಗರಿ ಮಾತ್ರ ಸರಿಗಿಲ್ರಿ ವರ್ಷ, ಯಾಕ ಮಳೆ ಇಲ್ಲ ಹೊರಡಿ ಒಣಬೇಸ. ಹೌದೌದು, ತೊಗರಿ ಸರಿಗಿಲ್ರಿ. ಶೇಂಗಾದಾಗ ಏನಾಗ್ಬಿಡ್ತದೆ ಸರ್, ಅದು ಬೂದ್ ರೋಗ ಬಂದು ಶೇಂಗಾಗಳೆಲ್ಲ ಒಳಗಾಗ್ಬಿಡ್ತದೆ ಸರ್. ಅಷ್ಟು ಮಾಡಿ ಸರ್, ಹೇಳಿದಂಗೆ ಸರ್ ಏನಿಲ್ಲ ಗೌಡ್ರಿ, ನಮ್ದು ಒಂದು ಕೌಡಿಮಟ್ಟಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ರೀ, ಅಲ್ಲಿ ಡಾಕ್ಟರ್ ಅಮೃತ್ ಚಿಂಚೋಡಿ ನಮ್ಮ ದೇವದೂರ್ ತಾಲೂಕಿನ ರೈತರು. ಇಲ್ಲ ನಮ್ಮ ದೇವದುರ್ಗ ಸಮೀಪ ಆಗತ್ತೆ. ಒಳ್ಳೇದು ಲಕ್ಕಪ್ಪ ಗೌಡ್ರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ವಿಜ್ಞಾನಿಗಳು ಹೇಳಿದಂತಹ ಒಂದು ಕ್ರಮಗಳನ್ನು ಅನುಸರಿಸಿ ಆ ಸಮಸ್ಯೆ ಹೋಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ ಸರ್, ಧನ್ಯವಾದ ಸರ್. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ತಮ್ಮ ಹೆಸರು? ನಾವು ಮನ್ಸಲಾಪುರದಿಂದ ಶರಣಪ್ಪ ಕುಮಾರ್ ಅಂತ ಹೇಳಿ. ತೊಗರಿ ಎಲ್ಲ ಉದುರ್ಬಿಟ್ಟ ನೋಡಿದ್ರೆ ಯಾಕೇನು ವಿಜ್ಞಾನಿಗಳಿದ್ದಾರೆ? ಯಾಕೆ ಸರ್ ಸಿಂಪಡಣೆ ಮಾಡಿಲ್ರಿ? ಯಾವ್ದು ತಳಿ ಯಾವ್ದ್ರಿ? ತಳಿ TS3R ರೀ ಸರ್. TS3R ರೀ. ಈಗೇನು ಹೂವು ಫಸ್ಟ್ ಸಿಂಪಡಣೆ ಅದು ಏನೇನು ಮಾಡಿದ್ರಿ ನೀವು ಈಗ? ಇದು ಇದ್ರ ಭಯ ಕಂಪನಿದ ಒಂದು ಮಾಡಿದ್ದೀವ್ರಿ ಸರ್, ಮೊನ್ನೆ ಕೊಲೆಂಟ್ರಿನಲ್ಲಿ ಮಾಡಿದ್ದೀವ್ರಿ ಸರ್. ಹಾಂ ಹಾನ್ರಿ. ಈಗ ಕೊನೆ ಮೂರನೇ ಸಾರಿ ಅದ್ ಯಾವ್ದ ಕೊಟ್ಟಿದ್ರು ಸರ್ ಅದನ್ನ ಮಾಡಿವಿ. ಏನ್ ಸರ್ ಮೂರ್ ಸಿಂಪಲ್ನೇ ಆಗ್ಯಾವ್ರಿ? ಹೌದ್ರಿ ಸರ್. ಹೂವ ಮಗ್ಗಿ ಎಲ್ಲ ಮುಗಿದ ಹೋಗೈತೆ ಅದ್ರದ ಇದು ಸ್ಟೇಜ್ ರೀ. ಹೂವ ಎಲ್ಲ ಕಲಾ ಸುದ್ರಿ ಬಿಟ್ರಿ ಸರ್. ಹೂವ ಫುಲ್ ಇತ್ತರಿ ಮೊನ್ನೆ ಶನಿವಾರ ಬಿಡಕಾಲಕ್ಕ. ಸಣ್ಣ ಕಾಯಿಗಳು ಆಗ್ಲತ್ತೇನು ನೋಡ್ರಿ? ಕಾಯಿ ಒಂದು 25% ಆಗ್ಯದ್ರಿ ಸರ್. ಹ್ಮ್ರಿ. ಯಾವ ಊರ್ ಅಂದ್ರಿ? ಮನ್ಸಲಾಪುರ ಸರ್. ಇಲ್ಲೇ ಮನ್ಸಲಾಪುರದವ್ರೇನ್ರಿ? ಹೌದ್ ಸರ್. ಬಟ್ ಹಂಗ ಆಗೋದಿಲ್ಲ ಯೂಸ್ವಲಿ. ಇಲ್ಲ ಕಾಯಿ ಉದುರ್ಯದಂತಂದ್ರ ಮಳಿ ಏನ್ರ ಬಂತೇನ್ರಿ? ಸ್ವಲ್ಪ ವ್ಯತ್ಯಾಸ ಆಯ್ತಾ ಏನಾದ್ರು? ಏನ್ ಮಳೆ ಇಲ್ರಿ ಸರ್. ಮೋಡ ಕುದುರೋದು ಅಥವಾ ತೇವಾಂಶ ಕಡಿಮೆ ಆಗಿ ಉದುರೋದು ಅದು ಗೊತ್ತಾಗಲ್ಲ ಸರ್. ಮೋಸ್ಟ್ಲಿ ತೇವಾಂಶ ಕಡಿಮೆ ಆಗಿರ್ತೈತ್ರಿ. ಇಲ್ಲ ಕಾಯಿ ಕಟ್ಟೋ ಸಂದರ್ಭದಲ್ಲಿ ಕಾಯಿ ಕಟ್ಟ ಅಂತಂದ್ರೆ ಏನಾಗ್ತದ್ರಿ? ಸಣ್ಣ ಮಟ್ಕಿ ಕಾಳಷ್ಟು ಆಗ್ತಿರ್ತಾವಲ್ಲ ಆ ಹೂವು ಅವಾಗನು ಉದುರ್ತಾವ್ರಿ. ಫ್ರೆಶ್ ಇರೋ ಹೂವು ಉದುರ್ಯಾವೋ ಅಥವಾ ಸ್ವಲ್ಪ ಕಾಯಿ ಆಗಂತ ಹೂವು ಉದುರ್ಯಾವ ಅನ್ನೋದು ತಾವ್ ನೋಡ್ಕೋಬೇಕು. ಕಲಾಸರಿ ಏನು ಇಲ್ಲ ಕಾ ಹೂವ. ಎಲ್ಲ ಉದುರ್ಬಿಟ್ಟು ಸರ್. ಹೌದ್ರಿ ಸರಿ. ಒಂದ್ ನಾನ್ ನಂಬರ್ ಕೊಟ್ಟಿರ್ತೀನಿ ಲಾಸ್ಟಿಗ್ ಅದ್ ನೋಡೋಣಂತ. ಯಾಕೆ ಹೊಡಿತೀರಿ ಜೋಳಕ್ಕೆಲ್ಲ? ನಾವೆಲ್ಲ ಸಿಂಪಡಣೆ ಮಾಡ್ತೀವ್ರಿ. ಮನ್ಸಲಾಪುರದಾಗ ಎಲ್ಲ ಪ್ರತಿಯೊಬ್ರು ಹೊಡೆದ್ಬಿಟ್ಟಾರ ಈಗ. ಹೌದ್ರಿ ಎಲ್ಲ ಹೆದರ್ಕೊಂಬುದು ಸಿಂಪಡಣೆ ಮಾಡೋದು ಬಹಳ ಆಗೈತ್ರಿ. ಸಣ್ಣದ ಒಳಗಾದ್ರಿ ಕೀಟ. ಹೌದ್ ಇರ್ತತ್ರಿ ಅದು ಸೈನಿಕ ಹುಳ ಅಂತೇಳಿ ಕರಿತೀವಿ ನಾವು. ಈಗ ಒಂದ್ ಎರಡ್ ಮೂರು ವರ್ಷದಿಂದ ಅದ್ರ ಬಾಧೆ ಜಾಸ್ತಿ ಆಗಿದೆ. ಆದ್ರೂ ಕೂಡ ಒಂದ್ ಹೇಳ್ತೀನಿ ನಾನು, ಈಗ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಜೋಳದಾಗ ನಾವ್ ಎಂದು ಸಿಂಪಡಣೆ ಮಾಡೋಂತ ಅವಶ್ಯಕತೆ ಇಲ್ಲ. ಹೈಬ್ರಿಡ್ ಜೋಳದಲ್ಲಿ ಬೇಕಾದ್ರೆ ಸಿಂಪಡಣೆ ಮಾಡಬಹುದ್ರಿ. ಇಲ್ಲ ಅದು ಹುಳ ಇದ್ರು ನೀವು ನೋಡಿರ್ಬೇಕು. ಹುಳ ಇದ್ರು ಕೂಡ ನಿಮ್ಗೆ ಇಳುವರಿಲಿ ಅಂತ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ರಿ. ಯಾಕಂತಂದ್ರೆ ಜೋಳದಾಗ ಏನಾಗ್ತದೆ, ಇನ್ನೊಂದು ಸೈಡ್ ಪೊಂಗಲ ಬಂದ್ಬಿಡ್ತತ್ರಿ. ಹೌದ್ರಿ. ಸೊ ಹಿಂಗಾಗಿ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆನು ಇಲ್ಲ. ಅದು ಹುಳ ತಿನ್ನಂತದ್ದು ನಾವು ಬಹಳಷ್ಟು ಸಂಶೋಧನೆಗಳು ಮಾಡಿದೀವಿ. ಅದರಲ್ಲೂ ಕೂಡ ಜೋಳದಲ್ಲಿ ನೋಡಿದೀನಿ ನಾನು, ಹಾರ್ಡ್ಲಿ ಒಂದು 5% ಇಳುವರಿಯಲ್ಲಿ ಅಂತ ಹಾನಿ ಮಾಡೋದಿಲ್ಲರಿ ಜೋಳದಲ್ಲಿ. ಅದೇ ಆದ್ರೆ ಗೋವಿನ ಜೋಳದಲ್ಲಿ ಮಾಡ್ತದ, ಬಟ್ ಜೋಳದಲ್ಲಿ ಅಂತೂ ಆಗೋದಿಲ್ಲ. ಮೊದಲೆಲ್ಲ ಗೋವಿನ ಜೋಳಕ್ಕೆ ಬರ್ತಿತ್ರಿ, ಇತ್ತೀಚೆಗೆ ಬರ್ತದ್ರಿ. ಅಂದ್ರೂ ಕೂಡ ಅಂತ ಜಾಸ್ತಿ ಪ್ರಮಾಣದಲ್ಲಿ ಬರೋದಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲರಿ ಅದಕ್ಕೆ. ಆಯ್ತು ಸರ್, ಧನ್ಯವಾದ ಸರ್. ಸತ ಹೇಳ್ತಾ ಈ ಒಂದು ತೊಗರಿಯಲ್ಲಿ ಈಗ ಪಾಪ ಅವ್ರ ಮನ್ಸಲಾಪುರದವ್ರು ಕೇಳ್ತಾ ಇದ್ದರು. ಸೊ ಅಲ್ಲಿ ಒಂಚೂರು ನಾವು ಅವ್ರ ಜೊತೆ ಕುಲಂಕುಷವಾಗಿ ಡಿಸ್ಕಷನ್ ಮಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ಹೂ ಉದುರುವಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡೋಣ. ಸರಿಗ ತದನಂತರ ಒಳ್ಳೆ ಸರಿಗ ಕಾಯಿ ನೋಣ ಅಂತಾನೆ ಹೇಳ್ತಾ ಇದ್ರಿ. ಅದೇ ಈ ಕಾಯಿ ಕೊರಕದ ಆಲ್ಮೋಸ್ಟ್ 2 or 3 ಸಿಂಪಡಣೆ ಮಾಡಿದರೆ, ಇತ್ತೀಚಿನ ದಿನದಾಗ ನಮ್ಮಲ್ಲಿ ಏನಾಗಿದೆ ತೊಗರಿಯಲ್ಲಿ ಕೂಡ ಕಾಯಿ ನಾವು ಒಳಗಡೆ ಇದು ಕಾಳು ಕಟ್ಟ ಅಂತ ಸಂದರ್ಭದಲ್ಲಿ ಕಾಳು ಬೆಳೆಯುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಖಂಡಗ ಅಂತ ಹೇಳಿ ಕರಿತೀವಿ ನಾವು. ಕಾಯಿ ಚೆನ್ನಾಗಿ ಒಳಗಡೆ ಪಾಡ್ ಅಂತ ಏನು ಕರಿತೀವಿ ಅದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೇನು ಪ್ರಮುಖ ಕಾರಣ ಅಂತಂದ್ರೆ ಈ ಕಾಯಿ ನೊಣದ ಬಾಧೆನೂ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತದೆ. ಈ ಕಾಯಿ ನೊಣದ ಬಾಧೆ ಏನಾದರೂ ಇತ್ತು ಅಂತಂದ್ರೆ ಈ ಕಾಯಿ ಕೊರಕಕ್ಕೆ ನಾವು ಏನು ಸಿಂಪಡಣೆ ಮಾಡ್ತೇವೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಅಂತರ್ವ್ಯಾಪ್ತಿ ಕೀಟನಾಶಕಗಳನ್ನು ನಾವು ಹಾಕಿ ಸಿಂಪಡಣೆ ಮಾಡಿದಲ್ಲೇ ಆದರೆ ಈ ಕಾಯಿ ಕೊರಕದ ಬಾಧೆನೂ ಕಡಿಮೆ ಆಗ್ತದೆ, ಅದ್ರ ಜೊತೆಗೆ ಕಾಯಿ ನೊಣದ ಬಾಧೆನೂ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ಸಾಮಾನ್ಯವಾಗಿ 3ನೇ ಸಿಂಪಡಣೆ ಮಾಡ್ತಾ ಇರ್ತಾರೆ ರೈತರು. ಅಂಥ ಸಂದರ್ಭದಲ್ಲಿ ಆದಷ್ಟು ಮಟ್ಟಿಗೆ ಒಂದಾದರೂ ನೀವು ಅಂತರ್ವ್ಯಾಪ್ತಿ ಕೀಟನಾಶಕಗಳನ್ನು ಬಳಕೆ ಮಾಡಬೇಕು ಅಂತ ಬಗ್ಗೆ ನಾವು ರೈತರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಇದು ಒಂದು ಈಗ ಹಿಂಗಾರು ಹಂಗಾಮಿಗೆ ಈ ಕಡಲೆಯನ್ನು ಕೂಡ ರೈತ ಬಾಂಧವರು ಹಿಂಗಾರು ಹಂಗಾಮಿನಲ್ಲಿ ಈಗ ಸಾಮಾನ್ಯವಾಗಿ ಈ ವರ್ಷ ಮಳೆ ನಮಗೆ ಕರೆಕ್ಟ್ ಟೈಮಿಗೆ ಆಗಲೇ ಇಲ್ಲ ಸರ್. ಒಂದು ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು, ಸಮಸ್ಯೆ ಏನಿದೆ ನೇರವಾಗಿ ಹೇಳಿ, ಸಮಯ ಆಗ್ತಾ ಇದೆ. ನಾವು ವೆಂಕಟರೆಡ್ಡಿ ನಾಮೂರ್ ಅಂತ ಹೇಳಿ ಸರ್. ಎಲ್ಲಿಂದ ರೀ, ಯಾವರು? ಗುರುಮಠಕಲ್ಲಿ ಅಂತ. ಹೇಳಿ, ಪ್ರಶ್ನೆ ಕೇಳಿ ನೇರವಾಗಿ. ಹೇಳ್ರಿ ಸರ್. ಈಗ ಕಾಯಿ ಆದ ನಂತರ ಹಸಿರುಳ ಬಾಧೆ ಜಾಸ್ತಿ ಇರುತ್ತ, ಮೊದಲಿಂದ ಸಿಂಪಡಣೆ ಮಾಡಿದ್ರೆ ಹೇಗಿರುತ್ತೆ ಅಂತ? ಮೊದಲಿಂದನೇ ಮಾಡ್ಬೇಕು ಸರ್. ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ತೊಗರಿಯಲ್ಲಿ ಯಾವಾಗ ಹೂ ಮೊಗ್ಗುಗಳು ಏನ್ ಆರಂಭವಾಗ್ತಾ ಇರ್ತಾವೋ ಅಂತ ಒಂದು ಸಂದರ್ಭದಲ್ಲಿ ಅಂತಂದ್ರೆ 50% ಹೂವು ಮೊಗ್ಗು ಇದ್ದಾಗ ಆದಷ್ಟು ನಾವೇನದ ಅಂತಂದ್ರೆ ಈ ಒಂದು ಈ ತತ್ತಿ ನಾಶಕ ಕೀಟನಾಶಕಗಳು ಅಂತ ಹೇಳಿ ಕರಿತೀವಿ. ಪ್ರಫಿನೋಫಾಸ್ ಆಗಿರ್ಬೋದು, ಥೈಡಿಕಾರ್ಬ್ ಆಗಿರ್ಬೋದು, ಅಥವಾ ಕ್ಲೋರೆಂಟ್ರಿನ್ಪೋಲ್ ಆಗಿರ್ಬೋದು, ಇಂಥ ಒಂದು ಕೀಟನಾಶಕಗಳನ್ನ ಬಳಕೆ ಮಾಡಿದಿಲ್ಲ ಅಂತಂದ್ರೆ ಮರಿ ಆಗಕ್ಕಿಂತ ಮುಂಚೆನೆ ತತ್ತಿಗಳನ್ನು ಖಲಾಸ್ ಮಾಡಿಬಿಡೋದು ನಾವು. ಅಲ್ಲೊಂದು 50% ಹುಳಗಳ ಕಡಿಮೆ ಮಾಡ್ಬೋದು. ಅದಾದ ನಂತರ ಮತ್ತೆ ಒಂದು 10-15 ಈ ನಾವು ಸಾಮಾನ್ಯವಾಗಿ ತೊಗರಿಯಲ್ಲಿ ಇರೋಂಥದ್ದು ಎಷ್ಟಪ್ಪ ವಿಂಡೋ ಅಂತಂತಂದ್ರೆ ಕೀಟನಾಶಕಗಳು ಬಳಕೆ ಮಾಡೋ ವಿಂಡೋ ಎಷ್ಟಂತಂದ್ರೆ ಸುಮಾರು 1-40 ಅಷ್ಟು. ಒಳಗಡೆ ನಾವು 3 or 4 ಸಿಂಪಡಣೆ ಮಾಡ್ಕೊಂಡ್ರೆ ಸಾಕು, ನಾವು ಇಳುವರಿ ತೊಗರಿಯಲ್ಲಿ ಏನಿದೆ ಅಂತಂದ್ರೆ 4-5 ಕ್ವಿಂಟಲ್ ಪ್ರತಿ ಎಕರೆಗೆ ತೆಕ್ಕೋಬಹುದು. ಸೊ ಆದಷ್ಟು ಮಟ್ಟಿಗೆ ಮುಂಚಿತವಾಗಿ ನಾವು ಸಿಂಪಡಣೆಗಳನ್ನು ಮಾಡ್ಕೋತ ಹೋಗ್ಬೇಕು. ಸರ್ ಈಗ ಎರಡು ಮೂರು ವರ್ಷದಿಂದ ಜಾಸ್ತಿ ಆಗ್ತಾ ಇದ್ರೆ ಕಾಯಿ ನಂತರನೇ ಹಸಿರುಳು ಜಾಸ್ತಿ ಆಗ್ತದೆ. ಹೌದು ಹೌದ್ರಿ, ಮತ್ತೆ ಆಹಾರ ಇದ್ರೆ ತಾನೇ ಬರ್ಬೇಕ್ರಿ ಅದು, ಅದು ತಿನ್ನುವಂತ ಆಹಾರನೇ ಕಾಯಿ. ಸೊ ಅದಕ್ಕೆ ಹೂವು ಮೊಗ್ಗು ಮತ್ತು ಈ ಚಿಟ್ಟಿ ಕಾಯಿಗಳು ಏನು ಕಟ್ತಾ ಇರ್ತದಲ್ಲ ಅಂತ ಸಂದರ್ಭದಲ್ಲಿ ನಾವು ಕೀಟನಾಶಕಗಳ ಬಳಕೆ ಮಾಡ್ಕೋಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್. ಸಮಯ ಆಗ್ತಾ ಇದೆ. ಈಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ತೊಗರಿ ಇದೆ, ಹತ್ತಿ ಒಂದು ಎರಡು ಮೂರು ಪಿಕ್ಕಿಂಗ್ ಕೂಡ ಆಗಿದ್ದಾವೆ, ಕಡಲೆ ಹಿಂಗಾರು ಮತ್ತು ಜೋಳ ಇದೆ, ಏನು ರೈತರಿಗೆ ಕಿವು ಮಾತು ಹೇಳ್ತೀರಿ ಈ ಒಂದು ಹಂತದಲ್ಲಿ? ಈ ಮುಂಗಾರು ಬೆಳೆ ಆಗಿರ್ಬೋದು, ಜೊತೆಗೆ ಹಿಂಗಾರು ಬಿತ್ತನೆಯಾದಂಥ ಒಂದು ಬೆಳೆಗಳಾಗಿರ್ಬೋದು. ಸೊ ಇನ್ನು ಮುಂಗಾರು ಬೆಳೆಗಳಲ್ಲಿ ಹೇಳಿದಾಗೆ ಹತ್ತಿಯನ್ನೇ ಅದು ಆಲ್ಮೋಸ್ಟ್ ನಾವು ಮುಗಿಸ್ಲಿಕ್ಕೆ ಬಂದಿದ್ವಿ. ಅಲ್ಲಿ ಸಿಂಪಡಣೆ ತೊಗೊಂಡ್ರೂ ಕೂಡ ಅಷ್ಟೊಂದು ನಮಗೆ ಲಾಭ ಸಿಗೋದಿಲ್ಲ.